ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಭೂಮಿ ಬದುಕು, ಭೂ ದಾಖಲೆಗಳ ನಿರ್ವಹಣೆ ಕುರಿತ ಸರಣಿ ಕಾರ್ಯಕ್ರಮ. ಇದರಲ್ಲಿ ಭೂ ಸ್ವಾಧೀನ ಕಾಯ್ದೆ ಅನುಸಾರ ಪುನರ್ವಸತಿ ಹಾಗೂ ಪುನರ್ ನಿರ್ಮಾಣ ಕುರಿತು ವಿ ರಾಮಣ್ಣ ಅವರೊಂದಿಗೆ ಸಂದರ್ಶನ. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19ಗೆ ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ: ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19ನಿಂದ ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19ನಿಂದ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075ಕ್ಕೆ ಕರೆ ಮಾಡಿ. ಭೂಮಿ ಬದುಕು, ಭೂ ದಾಖಲೆಗಳ ನಿರ್ವಹಣೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಬದುಕು ನೀ ಬದುಕು, ಅನ್ನದಾತ ಬದುಕು, ಇದು ನೀ ಕೊಟ್ಟ ಬದುಕು. ಕೇಳಿ ಕಾರ್ಯಕ್ರಮ ಭೂಮಿ ಬದುಕು. ಕೇಳುಗರಿಗೆಲ್ಲ ನಮಸ್ಕಾರ. ಭೂಮಿ ಬದುಕು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭೂ ಸ್ವಾಧೀನ ಕಾಯ್ದೆ ಅಡಿಯಲ್ಲಿ ಪುನರ್ವಸತಿ ಹಾಗೂ ಪುನರ್ ನಿರ್ಮಾಣ, ಈ ಕುರಿತು ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯ ನಿವೃತ್ತ ಜಂಟಿ ನಿರ್ದೇಶಕರಾದ ವಿ ರಾಮಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಭೂಮಿ ಬದುಕು. ರಾಮಣ್ಣ ಅವರೇ ನಮಸ್ಕಾರ. ನಮಸ್ಕಾರ. ಕಳೆದ ವಾರ ಭೂ ಸ್ವಾಧೀನ ಕಾಯ್ದೆಯ ಆರಂಭಿಕ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಇದರ ಉದ್ದೇಶ, ಹಳೆ ಕಾಯ್ದೆ ಮತ್ತೆ ಅದನ್ನ ಹೊಸದಾಗಿ ಮತ್ತೊಮ್ಮೆ ರೂಪಿಸಿದ್ರ ಬಗ್ಗೆ ಮತ್ತೆ ಆ ಕಾಯ್ದೆಯಲ್ಲಿರುವ ಪ್ರಧಾನವಾದ ಅಂಶಗಳ ಬಗ್ಗೆ ನಾವು ಮಾತನಾಡಿದ್ವಿ. ಅದರ ಮುಂದುವರೆದ ಅಂಶಗಳು, ಅದರ ಪರಿಹಾರ ಮತ್ತೆ ಬೇರೆ ಬೇರೆ ಅಂಶಗಳು, ಮುಂದುವರಿಕೆ ಅಂಶಗಳ ಬಗ್ಗೆ ತಾವು ಇವತ್ತು ಮಾಹಿತಿಯನ್ನು ಮಾಡಿಕೊಡಿ ಸರ್. ಖಂಡಿತ. ಹಿಂದಿನ ಬಾರಿ ಮಾತಾಡಿದಾಗ ನಾನು ಅಂತಿಮ ಅಧಿಸೂಚನೆ, ಭೂ ಸ್ವಾಧೀನ ಕಾಯ್ದೆನಲ್ಲಿ ಅಂತಿಮ ಅಧಿಸೂಚನೆ ಸೆಕ್ಷನ್ 19(1) ಪ್ರಕಾರ ಅಂತಿಮ ಅಧಿಸೂಚನೆ ಏನು ಹೊರಡಿಸ್ತಾರೆ ಅದರ ಬಗ್ಗೆ ಹೇಳಿದ್ದೆ ನಾನು. ಅಂತಿಮ ಅಧಿಸೂಚನೆ ಹೊರಡಿಸಿದ ನಂತರ ಅಥವಾ ಆ ಅಧಿಸೂಚನೆಯಲ್ಲಿ ನಾವು ಯಾವ್ಯಾವ ಜಮೀನನ್ನ ಭೂಸ್ವಾಧೀನ ಮಾಡಿಕೊಳ್ತೀವಿ ಯಾವುದೋ ಒಂದು ಯೋಜನೆ ಉದ್ದೇಶಕ್ಕೆ ಅನ್ನೋದನ್ನ ಕರಾರುವಾಕ್ಕಾಗಿ ಎಷ್ಟು ಯಾವ್ಯಾವ ಭೂಮಾಲೀಕರು, ಎಷ್ಟು ಎಕ್ಸ್ಟೆಂಟು, ಎಷ್ಟು ವಿಸ್ತೀರ್ಣ, ಯಾವ ಸರ್ವೆ ನಂಬರು, ಅದು ಚಕ್ಬಂದಿ ಏನು, ಆ ಜಮೀನಲ್ಲಿ ಏನೆಲ್ಲ ಅವರು ಅಭಿವೃದ್ಧಿ ಮಾಡಿದ್ದಾರೆ, ಬಾವಿ ಇದೆಯಾ, ಮರಗಳಿದೆಯಾ, ಕಾಡು ಮರಗಾನ, ತೋಟಗಾರಿಕೆ ಮರನ, ಕೊಳವೆ ಬಾವಿ ಇದೆಯಾ, ಇವೆಲ್ಲ ವಿವರಗಳನ್ನು ಕೂಡ ಅಂತಿಮ ಅನುಸೂಚನೆ ಪಟ್ಟಿನಲ್ಲಿ ನಾವು ಅದನ್ನ ಹೇಳಿರ್ತೀವಿ. ಇದಲ್ಲದೇನೆ ಇದರ ಜೊತೆಯಲ್ಲಿ ಈ ಅಂತಿಮ ಅನುಸೂಚನೆಯಲ್ಲಿ ಈ ರಿಹಾಬಿಲಿಟೇಷನ್ ಮತ್ತು ರೀಸೆಟ್ಲ್ಮೆಂಟ್ ಏನಿದೆ ಅದರ ಒಂದು ವರದಿಯ ಸಾರಾಂಶವನ್ನು ಕೂಡ ಅಂತಿಮ ಅನುಸೂಚನೆಯಲ್ಲಿ ಸೇರಿಸಿರ್ತೇವೆ. ಇದು ಸೇರಿದ್ರೆ ಜಮೀನು ಕಳ್ಕೊಂಡವರಿಗೆ ಮತ್ತು ಜಮೀನು ಕಳ್ಕೊಂಡು ಒಬ್ಬರೇ ಇಲ್ಲ, ಆ ಯೋಜನಾ ವ್ಯಾಪ್ತಿಯಲ್ಲಿ ತೊಂದರೆಗೆ ಒಳಗಾಗುವಂತಹ ಬೇರೆಯವರಿಗೂ ಕೂಡ ಪರಿಹಾರ ಮತ್ತು ಪುನರ್ವಸತಿಯನ್ನ ನೀಡುವಂತಹ ಒಂದು ಅಂಶ ಈ ಕಾಯ್ದೆನಲ್ಲಿದೆ. ಅದನ್ನು ಕೂಡ ನಾವಿಲ್ಲಿ ಹೇಳಿರ್ತೀವಿ, ಅದರಲ್ಲಿ ಸಾರಾಂಶವನ್ನು ಹೇಳಿರ್ತೀವಿ. ಇದಾದ ನಂತರ ಈ ಪರಿಹಾರವನ್ನು ನಿಗದಿಪಡಿಸೋದು ನಂತರದಾಗ, ಈ ಪರಿಹಾರ ನಿಗದಿಪಡಿಸೋದ್ರಲ್ಲಿ ಎರಡು ತರಹ ಬರುತ್ತೆ. ಒಂದು ಜಮೀನಿನ ಪರಿಹಾರ ನಿಗದಿಪಡಿಸೋದು, ಇನ್ನೊಂದು ಈ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ, ರಿಹಾಬಿಲಿಟೇಷನ್ ಮತ್ತು ರೀಸೆಟಲ್ಮೆಂಟ್ ಏನಿದೆ ಅದರ ಪರಿಹಾರವನ್ನು ಕೂಡ ನಿಗದಿಪಡಿಸೋದು ಕೂಡ ಎರಡು ಬರ್ತಾರೆ. ಅದು ಇವೆರಡನ್ನೂ ಕೂಡ ಮಾಡೋದು ಜಿಲ್ಲಾಧಿಕಾರಿಗಳು, ಅಂದ್ರೆ ಕಾಯ್ದೆ ಪ್ರಕಾರ ಜಿಲ್ಲಾಧಿಕಾರಿ ಅಂತ ಹೇಳಿರೋದ್ರಿಂದ ಅಲ್ಲಿ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಕೆಲವು ಮೊತ್ತದವರೆಗೆ ಜಿಲ್ಲಾಧಿಕಾರಿಗಳಿರುತ್ತೆ ಅವಾರ್ಡ್ ಅಪ್ರೂವ್ ಮಾಡೋದು, ಅದು ಮೊತ್ತ ಜಾಸ್ತಿ ಆಯ್ತು ಅಂತ ಇನ್ನೊಬ್ಬ ಅಧಿಕಾರಿಗೆ ಇರುತ್ತೆ, ಮೇಲೆ ಮೇಲಧಿಕಾರಿ, ಅಲ್ಲಿಂದ ಮುಂದಕ್ಕೆ ಸರ್ಕಾರಕ್ಕೆ ಹೋಗಬೇಕು ಅಂತ ಇರುತ್ತದೆ. ಸೊ ಇದರಲ್ಲಿ ಏನಂತಂದ್ರೆ 1 ಕೋಟಿವರೆಗೆ ಜಿಲ್ಲಾಧಿಕಾರಿಗಳು ಹಿಂದಿನ ಕಾಯ್ದೆ ಇದರಲ್ಲಿ, ಒಂದು ಕೋಟಿಯಿಂದ ಜಾಸ್ತಿ ಬಂತು ಅಂತ ಹೇಳಿದ್ರೆ 5 ಕೋಟಿವರೆಗೆ ಅದನ್ನು ರೀಜನಲ್ ಕಮಿಷನರ್ ಅವರಿಗೆ, 5 ಕೋಟಿ ಮೇಲ್ಪಟ್ಟು ಅಂತ ಸರ್ಕಾರಕ್ಕೆ ಹೋಗಬೇಕು ಅಂತ ಇತ್ತು. ಅದೇ ಕಂಟಿನ್ಯೂ ಆಗಿರುತ್ತೆ. ಈಗ ಮೌಲ್ಯ ನಿರ್ಧಾರಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ, ಹಿಂದಿನ ಕಾಯ್ದೆನಲ್ಲಿ ಅಡ್ವಾಂಟೇಜ್ ಇತ್ತು. 1894 ಕಾಯ್ದೆನಲ್ಲಿ ಅಡ್ವಾಂಟೇಜ್ ಇತ್ತು. ಏನಂದ್ರೆ ಯಾವ ಮೆಥಡ್ ಬೇಕಾದ್ರೂ ಉಪಯೋಗಬಹುದಾಗಿತ್ತು. ನಾವು ಅದು ಸಬ್ಸಿಡಿಸ್ಟಾರ್ ಕಚೇರಿಯಲ್ಲಿ ಜಮೀನುಗಳ ಮಾರಾಟ ಅಂಕಿಅಂಶ ಆಗಿರಬಹುದು, ಅಥವಾ ಇನ್ನು ಕ್ಯಾಪಿಟಲೈಸೇಷನ್ ಮೆಥಡ್ ಅಂತ ಬರ್ತದೆ, ಆ ಪ್ರಕಾರ ಕಡೆ ಹೋಗಬಹುದಾಗಿತ್ತು, ಅಥವಾ ಇನ್ನೂ ಬೇರೆ ಮೆಥಡ್ ಅಲ್ಲೂ ಕೂಡ ಹೋಗಬಹುದಾಗಿತ್ತು ಪರಿಹಾರ ನಿರ್ಧರಣೆ ಮಾಡೋದ್ರಲ್ಲಿ. ಆದರೆ ಈ ಕಾಯ್ದೆನಲ್ಲಿ ಒಂದೇ ಒಂದು ಅಂಶದ ಆಧಾರದ ಮೇಲೆ ಪರಿಹಾರ ನಿಗದಿಪಡಿಸಬೇಕು. ಯಾವುದದು? ಸಬ್ರಿಜಿಸ್ಟಾರ್ ಕಚೇರಿನಲ್ಲಿ ಜಮೀನಿನ ಮಾರಾಟ ಅಂಕಿ ಅಂಶಗಳ ಆಧಾರದ ಮೇಲೆ ಮಾತ್ರ ಪರಿಹಾರವನ್ನು ನಿಗದಿಪಡಿಸಬೇಕು. ಅದು ಆಧಾರ, ಅದು ದಿ ಬೇಸ್ ಆನ್ ವಿಚ್ ದಿ ಕಾಂಪನ್ಸೇಷನ್ ಇಸ್ ಫಿಕ್ಸ್ ಅನ್ನೋದು. ಇಲ್ಲಿ ಮೊದಲು ಫಿಕ್ಸೇಷನ್, ಕಾಂಪನ್ಸೇಷನ್ ಫಿಕ್ಸೇ ಮಾಡೋದು, ಆ ನಂತರದಲ್ಲಿ ಪೇಮೆಂಟ್ ಬರೋದು. ಈ ಫಿಕ್ಸೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಾಥಮಿಕ ಅಧಿಸೂಚನೆ ಹೊರಡೋದು. ಇದಕ್ಕೆ ರೆಫರೆನ್ಸ್ ಡೇಟ್ ಏನು, ಯಾವ ದಿನಾಂಕಕ್ಕೆ ಏನಂತಂದ್ರೆ, ಯಾವ ದಿನಾಂಕಕ್ಕೆ ಅಂತ ಹೇಳಿದ್ರೆ, ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ ದಿನಾಂಕಕ್ಕೆ ಭೂಸ್ವಾಧೀನ ಆಗುವಂತಹ ಜಮೀನುಗಳ ಬಗ್ಗೆ ಆ ಗ್ರಾಮದಲ್ಲಿ, ಆ ಗ್ರಾಮ ಅಥವಾ ಗ್ರಾಮಗಳಲ್ಲಿ ಅದೇ ತರಹ ಜಮೀನುಗಳ ಮಾರಾಟ ಅಂಕಿಅಂಶಗಳ ಆಧಾರವನ್ನ ಇಟ್ಕೊಳ್ತೇವೆ. ಅದು ಮಾರುಕಟ್ಟೆ ಮೌಲ್ಯ ಅಲ್ಲ. ಮಾರುಕಟ್ಟೆ ಮೌಲ್ಯ ಅನ್ನೋದು ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಏನು ಯಾವ ದರಕ್ಕೆ ಮಾರಾಟ ಆಗಿರುತ್ತೆ ಅದನ್ನು ಮಾರುಕಟ್ಟೆ ಮೌಲ್ಯ ಅಂತ ಹೇಳ್ತೀವಿ, ಪರಿಗಣಿಸ್ತಾರೆ. ಆದ್ರೆ ನೀವು ಕೇಳುವಂತದ್ದು, ಈಗ ಏನು ದರ ನಡೀತಾ ಇದೆ ಅದಕ್ಕೆ ಯಾವುದೋ ಒಂದು ಬೇಸ್ ಇಲ್ಲ, ಯಾರು ಕೂಡ ದಾಖಲೆ ಇರೋಲ್ಲ ಅಲ್ಲಿ, ಅದಕ್ಕೆ ರೀಪ್ಲೇಸ್ಮೆಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅಂದ್ರೆ ನಾವೇನು ಈ ಜಮೀನು ಕೊಡ್ತಾರೆ, ಕಂಪನ್ಸೇಷನ್ ಕೊಡ್ತಾರೆ, ಇನ್ನೊಂದು ಜಮೀನು ಕೊಂಡ್ಕೊಳ್ಳೋದಿರ್ತೇವೆ, ಆ ಕೊಂಡ್ಕೊಳ್ಳೋದು ಈ ಪ್ರೆಸೆಂಟ್ ರೇಟ್ ಅಲ್ಲಿ ಯಾವುದೋ ಬಾಯಿ ಬಂದ ರೇಟ್ ಹೇಳಿರ್ತಾರೆ, ಅದು ಅನ್ಕೊಳ್ಳಲ್ಲ. ಅದು ಆಗಲ್ಲ. ಅದು ಮಾರಾಟ ದರ ಅಂತ ಹೇಳಿದ್ರೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ರಿಜಿಸ್ಟರ್ ಆಗಿರೋದು. ನಮ್ಮ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯವ ರೈತರು ಒಬ್ಬರೇ ಇಲ್ಲ, ಎಲ್ಲರೂ ಕೂಡ ಮಾಡ್ತಾರೆ. ಅದು ಒಡಂಬಡಿಕೆ ಆಗಿರೋದು ಒಂದು ಮೊತ್ತಕ್ಕೆ, 1 ಲಕ್ಷಕ್ಕಾಗಿದ್ರೆ 10,000 ರೂಪಾಯಿ ರಿಜಿಸ್ಟರ್ ಮಾಡ್ತಾರೆ, ಇನ್ 90,000ಕ್ಕೆ ಮಾಡಲ್ಲ. ಈ 90,000 ಏನ್ ಮಾಡ್ತಾರೆ, ತಾವೇ ಉಳಿಸ್ಕೊಳ್ತಾರೆ, ಟ್ಯಾಕ್ಸ್ ಉಳಿಸ್ಕೊಳ್ತಾರೆ, ಸ್ಟೇ ಮಾಡ್ಕೊ. ಆದ್ರೆ ಭೂಸ್ವಾಧೀನಕ್ಕೆ ಬಂದಾಗ ಅದು ನಮಗೆ ಬಹಳ ಹೊರತ ಕೊಡುತ್ತೆ. ರೈತರಿಗೆ ಒಳ್ಳೆ ಬೆಲೆ ಸಿಗಲ್ಲ, ನಗರ ಪ್ರದೇಶದಲ್ಲೂ ಸಿಗಲ್ಲ. ಹಂಗಾಗಿ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತ ಹೇಳಿದ್ರೆ, ದುರದೃಷ್ಟ, ನಾವು ಅದನ್ನೇ ಆಧಾರವಾಗಿ ತಗೊಳ್ತಿದ್ದೀವಿ. ಆಮೇಲೆ ಇನ್ನೊಂದು ಗೈಡ್ ಲೈನ್ ವ್ಯಾಲ್ಯೂ ಅಂತಾನೆ ಬರ್ತದೆ. ಪ್ರತಿ ವರ್ಷ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿ ಗ್ರಾಮದಲ್ಲಿ ಯಾವ್ಯಾವ ದರವನ್ನು ಫಿಕ್ಸ್ ಮಾಡಿದೀವಿ ಅಂತ ಹೇಳಿ, ಪ್ರತಿ ತರಹ ಜಮೀನುಗಳು ಕೂಡ ಯಾವ ದರದಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಬೇಕು ಅನ್ನೋದನ್ನ ತಿಳಿಸಿರ್ತಾರೆ. ಅದಕ್ಕಿಂತ ಕಮ್ಮಿ ಬರೋಂಗಿಲ್ಲ, ಜಾಸ್ತಿ ಬರಬಹುದು, ಅದೊಂದು ಮಾಡಿರ್ತಾರೆ ಗೈಡ್ ಲೈನ್ ವ್ಯಾಲ್ಯೂ. ಈಗ ಇದು ಒಂದು ಬೇಸ್ ಆಯ್ತು. ಆಮೇಲೆ ಇನ್ನೊಂದೇನಂದ್ರೆ, ಕೆಲವು ಸಾರಿ ನಾನು ನೋಡಿದ್ದೇನೆ, ಒಂದು ನೋಟಿಫಿಕೇಶನ್ ಅಲ್ಲಿ, ಒಂದು ಅಕ್ವಿಸಿಷನ್ ನೋಟಿಫಿಕೇಶನ್ ಅಲ್ಲಿ 1,000 ಎಕರೆ ಬಂದ್ರೆ, 1,000 ಎಕರೆ ಕೂಡ ಒಂದೇ ದರ ಮಾಡ್ತಾರೆ. ಒಂದೇ ದರ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಒಂದೊಂದು ಜಮೀನು ಕೂಡ ಒಂದೊಂದು ಉತ್ಕೃಷ್ಟತೆಯನ್ನು ಹೊಂದಿರುತ್ತೆ. ಕೆಲವು ತಗ್ಗದಲ್ಲಿರಬಹುದು, ಕೆಲವು ಎತ್ತರದಲ್ಲಿರಬಹುದು, ಕೆಲವು ರಸ್ತೆ ಪಕ್ಕ ಇರಬಹುದು, ರಸ್ತೆಯಿಂದ ದೂರ ಇರಬಹುದು, ಕೆಲವು ತಗ್ಗಿದೆ, ಕೆಲವು ಮೇಲ್ಗಡೆ ಇದೆ, ಊರಿನ ಹತ್ರ ಇದೆ, ಊರಿಂದ ದೂರ ಇದೆ. ಇವೆಲ್ಲನೂ ಕೂಡ, ಆ ಡಿಸ್ಟೆನ್ಸ್ ಕೂಡ ಅದಕ್ಕಿರುವಂತಹ ಒಂದು ವೈಶಿಷ್ಟ್ಯದ ಆಧಾರದ ಮೇಲೆ ದರವನ್ನು ನಿಗದಿಪಡಿಸಬೇಕೆಂದು ಹೊರತು, ಇಡೀ ಒಂದು ಎಂಟೈರ್ ನೋಟಿಫಿಕೇಶನ್ ಸೇರದಂತಹ ಎಲ್ಲಾ ಜಮೀನಿಗೂ ಕೂಡ ಒಂದೇ ದರ ನಿಗದಿಪಡಿಸಬೇಕು ಅಂತ ಕಾನೂನಿಲ್ಲ, ಬೇರೆ ಆಗುತ್ತೆ. ಹಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅನಾವಶ್ಯಕವಾಗಿ ನಾವು ರೈತರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗಂಗಾಗತ್ತೆ. ಅದು ಮಾಡಬಾರದು, ಒಂದೇ ದರ ಇಟ್ಕೋಬಾರದು. ರೇಟ್ ಶುಡ್ ವೇರಿ. ಇಫ್ ಅಟ್ ಆಲ್ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು ಅಂತ ಹೇಳಿದ್ರೆ ಬೇರೆ ಆಗುತ್ತೆ. ಅದು ರಸ್ತೆ ಪಕ್ಕದಲ್ಲಿರುತ್ತೆ, ಅದು MDR ರೋಡ್ ಇದ್ರೆ, MDR ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಸ್ ಅಂತ, ಜಿಲ್ಲೆ ಮುಖ್ಯ ರಸ್ತೆ ಅಂತ ಹೇಳಿ, ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ, ಅದು ಪಕ್ಕದಲ್ಲಿ ಇರುತ್ತೆ ಕೆಲವು ಜಮೀನುಗಳು. ಇನ್ ಕೆಲವು ವಿಲೇಜ್ ರೋಡ್ ಪಕ್ಕ ಇರುತ್ತೆ, ಆ ಜಮೀನು ಈ ಜಮೀನಿಗೆ ಒಂದೇ ದರ ಫಿಕ್ಸ್ ಮಾಡೋಕ್ಕಾಗಲ್ಲ. ಒಂದು ಗ್ರಾಮಕ್ಕೆ ಹತ್ರ ಇರುತ್ತೆ, ಇನ್ನೊಂದು ಕೆಲವು ಗ್ರಾಮದಿಂದ ದೂರ ಇರುತ್ತೆ. ಒಂದು ಸೇಮ್ ನೋಟಿಫಿಕೇಶನ್, ಆ ದೂರ ಇರೋದಕ್ಕೆ ಮತ್ತೆ ಗ್ರಾಮಕ್ಕೆ ಹತ್ರ ಇರೋದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡೋಕ್ಕಾಗಲ್ಲ. ದೇ ಶುಡ್ ವೇರಿ. ಸೊ ಇಲ್ಲಿ ನಾವು ಯಾವ ದರ ಡಿಪೆಂಡ್ಸ್ ಅಪಾನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಲ್ಯಾಂಡ್, ಅದರ ಮೇಲೆ ಡಿಪೆಂಡ್ ಆಗುತ್ತೆ, ಉತ್ಕೃಷ್ಟತೆ ಆಧಾರದ ಮೇಲೆ. ಈಗ ಜಮೀನುಗಳ ಇದನ್ನ ಹೇರ್ ಮಾಡ್ತಾರೆ, ಜಮೀನುಗಳ ಬಗ್ಗೆ ಮೌಲ್ಯವನ್ನು ನಿರ್ಧಾರ ಮಾಡೋಕ್ಕಿಂತ ಮುಂಚೆ ಅವರ ಅಹವಾಲನ್ನು ಕೇಳ್ತಾರೆ. ಯಾರು ಲ್ಯಾಂಡ್ ಅಕ್ವಿಷನ್ ಆಫೀಸರ್, ಅವರು ನೋಟಿಸ್ ಕೊಡ್ತಾರೆ, ಅವರ ಅಹವಾಲನ್ನು ಕೇಳ್ತಾರೆ, ಕೇಳಿಬಿಟ್ಟು ರೆಕಾರ್ಡ್ ಮಾಡ್ಕೊಳ್ತಾರೆ. ಇದರಲ್ಲಿ ಯಾವತ್ತೂ ಕೂಡ ಈ ತರ ಕೇಳಿದಾಗ ಕ್ರಾಸ್ ಕ್ವಶನ್ ಮಾಡಬಾರದು. ಯಾರು ಭೂಸ್ವಾಧೀನ ಅಧಿಕಾರಿಗಳು, ಏನಪ್ಪ ಜಾಸ್ತಿ ಕೇಳ್ತಾ ಇದೆಯಲ್ಲ ನೀವು ಅಂತ ಹೇಳಿ, ಇಲ್ಲ ಅವ ರೈತ ಏನ್ ಹೇಳ್ತಾ ಅದನ್ನ ಬರ್ಕೋಬೇಕು. ಬೇಕಾದ್ರೆ 1 ಕೋಟಿ ಕೇಳಿ, ಅವ್ರು ಕೇಳ್ಬೋದು, ಕೇಳಕ್ ಹಕ್ಕಿ ಇದೆ, ಕೇಳಿ ರೆಕಾರ್ಡ್ ಮಾಡ್ಕೊಳ್ಳಿ. ಆಮೇಲೆ ಮೌಲ್ಯ ನಿರ್ಧರಣೆ ಮಾಡೋದು ಇರ್ತಾನೆ, ಮೊನ್ನೆ ನಿರ್ಧರಣೆ ಮಾಡಿ ಅದು ರಿಬೆಟ್ ಮಾಡಿ, ರಿಬೆಟ್ ಅಂತ ಹೇಳಿ ಅದನ್ನ ಕಾರಣಯುಕ್ತವಾಗಿ ಇರಲಿಲ್ಲ ಅಂತ ಹೇಳಿ ಪರವಾಗಿಲ್ಲ, ಯಾರು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್, ಬಟ್ ಅವ ಹೇಳುವಂತಹ ಅಹವಾಲನ್ನ ರೆಕಾರ್ಡ್ ಮಾಡ್ಕೋಬೇಕು. ರೆಕಾರ್ಡ್ ಮಾಡಿ ಸ್ಥಳ ತನಿಖೆ ಮಾಡಬೇಕು. ಯಾರು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್, ಸ್ಥಳ ತನಿಖೆ ಮಾಡಿ ಅಲ್ಲಿ ಅಕ್ಕಪಕ್ಕ ಜಮೀನ್ದಾರನ್ನು ವಿಚಾರಿಸಬೇಕು. ಈ ಜಮೀನಿನ ಮೌಲ್ಯ ಎಷ್ಟು, ಉದಾಹರಣೆ ಏನು ಅಂತ ಹೇಳಿದ್ರೆ ನಾವು ಎಷ್ಟು ಮೌಲ್ಯ ಬೆಲೆ ಬಾಳುತ್ತೆ ಅನ್ನೋದನ್ನ ರೆಕಾರ್ಡ್ ಮಾಡ್ಕೋಬೇಕು. ಆ ನಂತರ ಜಮೀನಿನ ವೈಶಿಷ್ಟ್ಯ ರೆಕಾರ್ಡ್ ಮಾಡ್ಕೋಬೇಕು. ಈ ಜಮೀನಲ್ಲಿ ಜಮೀನ್ ಸಾಯಿಲ್ ಹೆಂಗಿದೆ ಅಂದ್ರೆ ಜಮೀನಿನ ಮಣ್ಣು ಯಾವ ತರಹ ಇದೆ, ಕಪ್ಪು ಮಣ್ಣು, ಕೆಂಪು ಮಣ್ಣು ಅಥವಾ ಮರಳು ಮಣ್ಣು, ಅದನ್ನು ರೆಕಾರ್ಡ್ ಮಾಡ್ಕೋಬೇಕು. ತಗ್ ಪ್ರದೇಶದಲ್ಲಿ ಎತ್ತರ ಪ್ರದೇಶದಲ್ಲಿದೆಯೋ, ಆಮೇಲಿಂದ ಇದು ಏನೋ ನೀರಾವರಿ ಯಾವ ಹೊಲ ಇದೆ, ರೆಕಾರ್ಡ್ ಅಲ್ಲಿ ಕುಸ್ಕಿ ಅಂತ ಇರ್ತದೆ, ಅವನ ಬೋರ್ವೆಲ್ ಹಾಕೊಂಡು ಇದು ಬೆಳೀತಾ ಇರ್ತಾನೆ, ಅದು ಉತ್ಕೃಷ್ಟತೆ, ನೀರಾವರಿ ಇದೆ ಇದಕ್ಕೆ, ಬೋರ್ವೆಲ್ ನೀರಾವರಿ ಅದನ್ನು ಕೂಡ ಹಾಕ್ಬೇಕು, ರೇಟ್ ಸರಿ ಆಗುತ್ತೆ. ಅನಂತರ ಊರಿನ ಪಕ್ಕದಲ್ಲಿದೆಯಾ, ಊರಿನ ಹತ್ರ ಇದೆಯಾ, ನಗರಕ್ಕೆ ಹತ್ರ ಇದೆಯಾ ಅಥವಾ ಸಿಟಿಗೆ ಹತ್ರ ಇದೆಯಾ, ಕಾರ್ಪೊರೇಷನ್ ಹತ್ರ, ಅದನ್ನು ರೆಕಾರ್ಡ್ ಮಾಡಬೇಕು. ರಸ್ತೆಗಳು, ಈ ಜಮೀನು ರಸ್ತೆ ಇದೆಯಾ, ಇದು ವಿಲೇಜ್ ರೋಡ, ಎಂಡಿಆರ್ ರೋಡ ಅಥವಾ ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇನ, ಇದನ್ನು ರೆಕಾರ್ಡ್ ಮಾಡ್ಕೋಬೇಕು. ಇವೆಲ್ಲ ಕೂಡ ಆ ಜಮೀನನ್ನ ಮೌಲ್ಯಕ್ಕೆ ಆಡ್ ಆಗುತ್ತೆ. ಮೌಲ್ಯಕ್ಕೆ ಆಡ್ ಆಗೋದ್ರಿಂದ ಹೆಚ್ಚಿನ ಮೌಲ್ಯ ಅವನಿಗೆ ಬಿಡಬಹುದು, ಸಿಗುತ್ತೆ ಅವನಿಗೆ. ಆದಷ್ಟು ಈ ಜಮೀನಲ್ಲಿ ಈಗಾಗಲೇ ತೋಟ ಇರುತ್ತೆ, ಮರಗಳು ಬೆಳೆಸಿದೆ. ಹೌದು ಹೌದು, ಇಲ್ಲಿ ಜಮೀನಿನ ಮೌಲ್ಯ ಅಂತ ಹೇಳಿದ್ರೆ ಜಮೀನು ಪ್ಲಸ್ ಅದರಲ್ಲಿ ಬೆಳೆದಿರುವಂತಹ ಮರಗಳು, ಹಾರ್ಟಿಕಲ್ಚರ್ ಇರಬಹುದು ಅಥವಾ ಕಾಡು ಮರ ಇರಬಹುದು, ಬಾವಿ ಇದೆ, ಆಮೇಲಿಂದ ಬೋರ್ವೆಲ್ ಇದೆ, ಕಟ್ಟಡ ಇದೆ, ಇವೆಲ್ಲ ಕೂಡ ಪರಿಹಾರ ಸಿಗುತ್ತೆ. ಅವರು ಇದನ್ನು ಕೂಡ ರೆಕಾರ್ಡ್ ಮಾಡ್ಕೋಬೇಕು. ಅದಾದ ನಂತರ ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲಿ ಆ ಗ್ರಾಮದಲ್ಲಿ ಯಾವ ಗ್ರಾಮದಲ್ಲಿ ಜಮೀನು ಅಕ್ವೈರ್ ಆಗ್ತಿದೆಯೋ ಆ ಗ್ರಾಮದಲ್ಲಿ ಯಾವ್ದಾದ್ರು ಜಮೀನು ಮಾರಾಟ ಆಗಿದೆ ಅದೇ ತರದ್ದು ಅಂತ ಹೇಳಿ ತಗೋಬೇಕು. ಅಲ್ಲಿ ಪಕ್ಕದ ಗ್ರಾಮದಲ್ಲಿ ತಗೋಬೇಕು. ಇಲ್ಲೇ ಹೋದ್ರೆ ಅಲ್ಲಿ ಏನು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಏನಾದರೂ ರೇಟ್ ಅನ್ನು ಫಿಕ್ಸ್ ಮಾಡಿ ಅದನ್ನು ಕೂಡ ತಗೋಬೇಕು. ಹೀಗೆ ಹಲವಾರು ಈ ಯಾರ್ಡ್ ಸ್ಟಿಕ್ಸ್ ಇದೆ, ಆ ಯಾರ್ಡ್ ಸ್ಟಿಕ್ ನೋಡ್ಬಿಟ್ಟು ಅದನ್ನ ಅಂಕಿಅಂಶದಲ್ಲಿ ತಗೋಬೇಕು. ಅದೊಂದು ಕಡೆ ಇಟ್ಕೊಳ್ಳೋದು, ಮಹಜರ್ ಮಾಡಿದ್ದು ಅಥವಾ ಒಪಿನಿಯನ್ ತಗೊಂಡು ಅದನ್ನು ಕೂಡ ಒಂದು ಇಟ್ಕೋಬೇಕು. ನಂತರ ಇದೇ ಸಮಯದಲ್ಲಿ ವಿವಿಧ ಡಿಪಾರ್ಟ್ಮೆಂಟ್ಗಳಿಗೆ ಅವರು ವರದಿಯನ್ನು ತರಿಸಬೇಕು. ಯಾಕೆಂದ್ರೆ ಕಟ್ಟಡದ ಬಗ್ಗೆ, ಜಮೀನಿನ ಕಟ್ಟಡ ಆಯಿತು ಅಂತ ಇಟ್ಕೊಳ್ಳಿ, ಅದರ ಮೌಲ್ಯ ನಿರ್ಧಾರಣೆ ಮಾಡಬೇಕು. ಲೋಕೋಪಯೋಗಿ ಇಲಾಖೆ ಕಳಿಸಬೇಕು. ಅಲ್ಲಿ ಬೋರ್ವೆಲ್ ಇತ್ತು, ಓಪನ್ ವೆಲ್ ಇತ್ತು, ಅದರ ಬಗ್ಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕಳಿಸಬೇಕು. ಆಮೇಲಿಂದ ಹಾರ್ಟಿಕಲ್ಚರ್ ಮರಗಳಿತ್ತು, ತೆಂಗಿನ ಮರ ಇತ್ತು, ಅಡಿಕೆ ಮರ ಇತ್ತು, ಅದರ ವ್ಯಾಲ್ಯೂಯೇಷನ್ ತಗೊಳಕ್ಕೆ ಏನ್ ಮಾಡಬೇಕು, ತೋಟಗಾರಿಕೆ ಇಲಾಖೆ ಕಳಿಸ್ಕೊಡ್ಬೇಕು. ರೇಷ್ಮೆ ಬೆಳೆ ಬೆಳೆಸಿದ್ರು, ಅದರ ರೇಷ್ಮೆ ಇಲಾಖೆ ಕಳಿಸ್ಕೊಡ್ಬೇಕು. ಅಥವಾ ಕಾಡು ಮರಗಳಿತ್ತು, ಅರಣ್ಯ ಇಲಾಖೆ ಕಳಿಸ್ಕೊಡ್ಬೇಕು. ಅರಣ್ಯ ಇಲಾಖೆಯವರು ಕಳಿಸ್ಕೊಟ್ಟಾಗ ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದರ ಎಷ್ಟು ಮರಗಳಿದೆ ಅನ್ನೋದು ಕೂಡ ಅದನ್ನ ಎಣಿಸ್ಕೊಂಡು ಹೋಗಿ ಮೌಲ್ಯ ನಿರ್ಧಾರಣೆ ಮಾಡಿ ಕೊಡ್ತಾರೆ ಅವರು. ಯಾಕೆಂದ್ರೆ ಈ ಮರಗಳ ಮೌಲ್ಯ ಅದರ ಆಯಸ್ಸು ಮೇಲೆ ಎಷ್ಟು ಏಜ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಪ್ರಕಾರ ಫಿಕ್ಸ್ ಮಾಡ್ತಾರೆ, ಅದ್ರ ವರದಿಯನ್ನು ಕೂಡ ಕಳಿಸ್ಕೊಡ್ಬೇಕು. ಆಮೇಲೆ ಇನ್ನೊಂದೇನೆಂದ್ರೆ ಅಂತಿಮ ಸೂಚನೆಯಲ್ಲಿ ನಾವು ಹೊರಡಿಸಿರ್ತೀವಲ್ಲ ಅದರಲ್ಲಿ ಯಾವ್ಯಾವ ಮರ ಎಷ್ಟೆಷ್ಟು ಮರಗಳು ಅದನ್ನು ಕೂಡ ಕರಾರುವಾಕ ಹಾಕಿರಬೇಕು. ಯಾರು ಲ್ಯಾಂಡ್ ಪೆಷನ್ ಆಫೀಸರ್, ಸುಮ್ಮನೆ ಅದು ಖಾಲಿ ಬಿಡಬಾರದು. ಮರ ಇದ್ರೆ ಮರ ಇದೆ, ಎಷ್ಟು ಮರ ಇದೆ, ಯಾವ ತರ ಮರ, ಅದನ್ನು ಕೂಡ ಹೇಳಬೇಕು. ಸೊ ಅವ್ರದ್ದನ್ನ ಮೌಲ್ಯವನ್ನ ಈ ಸಂಬಂಧಪಟ್ಟ ಇಲಾಖೆಯಿಂದ ಮಾಡಿಸಬೇಕು. ಆದ ನಂತರ ಇದಷ್ಟು ಕೂಡ ಇತ್ತು, ಇಷ್ಟು ಕೂಡ ಇಟ್ಕೊಂಡು ಏನ್ ಮಾಡಬೇಕು, ನಂತರ ಮೌಲ್ಯ ನಿರ್ಧಾರಣೆ ಮಾಡಬೇಕು. ಮೌಲ್ಯ ನಿರ್ಧಾರಣೆ ಮಾಡ್ತಾ ಸಬ್ ರಿಜಿಸ್ಟ್ರಾರ್ ಸ್ಟ್ಯಾಟಿಸ್ಟಿಕ್ಸ್ ತಗೋಬೇಕು, ಅಂಕಿ ಅಂಶ ಅದನ್ನು ತಗೊಂಡು ಇದು ಏನು ದರವನ್ನ ನಿಗದಿಪಡಿಸಬಹುದು, ಇದು ವೈಶಿಷ್ಟ್ಯವನ್ನು ಕೂಡ ಗಣನೆಗೆ ತಗೊಂಡು ಸಮೀನಕ್ಕೆ ಪ್ರತಿಯೊಂದು ಕೂಡ ವೈಶಿಷ್ಟ್ಯ ಗಣನೆ ತಗೊಂಡು ಜಮೀನಿನ ಬೆಲೆಯನ್ನು ನಿಗದಿಪಡಿಸಬೇಕು. ಇದಕ್ಕೆ ಆಧಾರ ಅದಾದ ಡೇಟ್ ಆಫ್ ಪ್ರಿಲಿಮಿನರಿ ನೋಟಿಫಿಕೇಶನ್, ಆ ದಿನಾಂಕಕ್ಕೆ ಪೂರಕವಾಗಿ ಇದನ್ನ ರೇಟ್ ಅನ್ನು ಫಿಕ್ಸ್ ಮಾಡಬೇಕು. ಈಗ ಜಮೀನಿನ ಮೌಲ್ಯ ಆಯಿತು, ಜಮೀನಿನ ಮೌಲ್ಯ ನಿಗದಿಪಡಿಸಿದ್ರಿ, ಆಮೇಲೆ ಜಮೀನಿನ ಮಾಡಿರುವ ಅಭಿವೃದ್ಧಿ ಮೌಲ್ಯ, ಮರಗಳು, ಕಟ್ಟಡ, ಅದರದ ಮೌಲ್ಯನೂ ಕೂಡ ರಿಪೋರ್ಟ್ ಇದೆ. ಇವೆರಡನ್ನು ಕೂಡ ಆಡ್ ಮಾಡಿ, ಜಮೀನಿನ ಮೌಲ್ಯ ಪ್ಲಸ್ ಜಮೀನಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಮೌಲ್ಯ, ಇವೆರಡು ಆಡ್ ಮಾಡಿದ ಭರತ ಮೊತ್ತ ಏನಿರುತ್ತೆ ಅದನ್ನ, ಆ ಎರಡು ಮೊತ್ತವನ್ನ ಈ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಅಂತ ಹೇಳ್ತಾರೆ, ಇದನ್ನ ಒಂದು ಅಂಕಿಯಿಂದ ಗುಣಿಸಬೇಕು. ಇದು ಒಂದು ಎಕ್ಸ್ಟ್ರಾ ಇದು ಸ್ಪೆಷಲ್ ಫೀಚರ್ ಆಫ್ ದಿಸ್ ನ್ಯೂ ಆಕ್ಟ್. ಅದೇನ್ ಮಾಡ್ತಾರೆ, ಈ ಜಮೀನಲ್ಲಿ ಮೌಲ್ಯ ಮತ್ತು ಜಮೀನಲ್ಲಿ ಮಾಡಿರುವ ಅಭಿವೃದ್ಧಿ ಏನಾಗಿರುತ್ತೆ ಅದರ ಮೌಲ್ಯ ಎರಡನ್ನು ಆಡ್ ಮಾಡಿ ಅದನ್ನ ಒಂದು ಅಂಕಿಯಿಂದ ಗುಣಿಸಬೇಕು. ಇದು ಮ್ಯಾಕ್ಸಿಮಮ್ ಟೂ ಅಂತ ಹೇಳಿದ್ದಾರೆ. ನಗರ ಪ್ರದೇಶ, ನಗರದ ವ್ಯಾಪ್ತಿನಲ್ಲಿ ಬರುವಂತಹ ಜಮೀನುಗಳಿದ್ರೆ ಅದಕ್ಕೆ ಈ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಗುಣಿಸುವಂತಹ ಒಂದು ಅಂಕಿ ಒಂದಿರುತ್ತೆ. ಇದು ಮುಂದೆ ಗ್ರಾಮಾಂತರ ಪ್ರದೇಶಕ್ಕೆ ಹೋಗ್ತಾ ಹೋಗ್ತಾ ಅದು ಫ್ಯಾಕ್ಟರ್ ಎರಡಾಗುತ್ತೆ. ಅಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಜಮೀನಿನ ಮೌಲ್ಯಕ್ಕೆ ನಾವು ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತಲ್ಲ, ಅಲ್ಲಿ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎರಡಾಗುತ್ತೆ. ನಗರ ಪ್ರದೇಶದಲ್ಲಿ ಯುರೋ ವ್ಯಾಲಿನೇ ರಸ್ತೆ ಆಗುತ್ತೆ, SFTನಲ್ಲಿ ಅಳತೆ ಮಾಡ್ತೀವಿ ನಾವು, ಯಾವ್ದಲ್ಲಿ ನಗರ ಪ್ರದೇಶದಲ್ಲಿ, ಇದರಲ್ಲಿ ಹೋದ್ರೆ ಎಕರೆ ಗುಂಟೆ. ಅದರಿಂದ ಇಲ್ಲಿ ಹೋಗ್ತಾ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರಿ ಜಾಸ್ತಿ ಆಗುತ್ತೆ, ಎರಡಾಗುತ್ತೆ. ಅಲ್ಲಿ ಏನ್ ಮಾಡಿದ್ರೆ ಅಂತ ಹೇಳಿದ್ರೆ, ಆ ನಗರ ಪ್ರದೇಶದ ವ್ಯಾಪ್ತಿ ಒಳಗಡೆ ಇದ್ರೆ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಒಂದು ಗುಣಿಸುವಂತಹ ಒಂದು ಅಂಕಿ ಒಂದದು. ಅದು ಮೀರಿ 5 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಇದ್ರೆ, ನಗರ ವ್ಯಾಪ್ತಿ ಬಿಟ್ಟುಬಿಟ್ಟು ಅದರ ಮುಂದಕ್ಕೆ 5 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಬಂದ್ರೆ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ 1.5. ಅದಕ್ಕಿಂತ ಜಾಸ್ತಿ ಆದರೆ, ಗ್ರಾಮಾಂತರ ಪ್ರದೇಶ ಬಂದಾಗ ಅಂದ್ರೆ 5 ಕಿಲೋಮೀಟರ್ ಜಾಸ್ತಿ ಆದರೆ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ 2 ಆಗುತ್ತೆ. ಇದರದು ಮಲ್ಟಿಪ್ಲೈ ಮಾಡಿಬಿಟ್ಟು ಅದ್ರ ಮೊತ್ತ ಇಟ್ಕೊಳ್ಳೋದು. ಅದಾದ ನಂತರ ಇದಕ್ಕೆ ಅದರಷ್ಟೇ ಮೊಬಲಗು ಸೊಲೇಷಿಯಂ ಅಂತ ಆಡ್ ಮಾಡಿ, ಸಮಾಧಾನಕರ ಮೊತ್ತ ಅಂತೇಳಿ. ಅಂದ್ರೆ ಸೊಲೇಷಿಯಂ ಅಂತ ಜಮೀನನ್ನು ಬಲವಂತವಾಗಿ ತಗೊಳ್ತಾ ಇರೋದ್ರಿಂದ ಸರ್ಕಾರ ಅದಕ್ಕೆ ಕೊಡ್ತಿರುವಂತಹ ಒಂದು ಸಮಾಧಾನಕರ, ಆ ಇವನಿಗೆ ರೈತನಿಗೆ ಒಂದು ಸಮಾಧಾನ ಆಗಲಿ ಅನ್ನೋ ಕೊಡುವಂತಹ ಮೊತ್ತ. ಇದು ಹಿಂದೆ 30% ಇತ್ತು, ಈಗ 100% ಮಾಡಿದ್ದಾರೆ. ಅಂದ್ರೆ ಈ ಜಮೀನಿನ ಮೌಲ್ಯ ಪ್ಲಸ್ ಜಮೀನಿನಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಮೌಲ್ಯ ಅವೆರಡು ಆಡ್ ಮಾಡಿ ಅದನ್ನು ಮಲ್ಟಿಪ್ಲೈ ಮಾಡಿ ಬರುತ್ತಲ್ಲ ಮೊತ್ತ, ಅದರಷ್ಟೇ ಮೊತ್ತ ಸೊಲೇಷನ್ ಆಡ್ ಮಾಡ್ತೀವಿ. 100% ಮೊದಲು 30% ಇತ್ತು, ಇದು ಒಂದು ಈಗ 100%. ಇದಲ್ಲದೇನೆ 12% ಹೆಚ್ಚುವರಿ ಮಾರ್ಕೆಟ್ ಮೌಲ್ಯ, ಅಡಿಷನಲ್ ಮಾರ್ಕೆಟ್ ವ್ಯಾಲ್ಯೂ ಅಂತ. ಇದು ಎಲ್ಲಿಂದ, ಸಾಮಾಜಿಕ ಪರಿಣಾಮ ಅಧ್ಯಯನ ಆದೇಶ ಮಾಡಿರ್ತೀವಲ್ಲ, ಆ ದಿನಾಂಕದಿಂದ ಅವಾರ್ಡ್ ಅಪ್ರೂವ್ ಆಗುವವರೆಗೆ ಅಥವಾ ಸೂಪರ್ ತಗೊಳ್ಳೋವರೆಗೆ ಎಷ್ಟು ಅವಧಿ ಆಗುತ್ತೋ ಆ ಅವಧಿಗೆ 12% ಹೆಚ್ಚುವರಿ ಮಾರ್ಕೆಟ್ ದರವನ್ನು ಕೊಡ್ತೀವಿ. ಅದಕ್ಕೆ ಈ ಮೊತ್ತಕ್ಕೆ, ಅದು ಮೊದಲನೇ ಮೊತ್ತಕ್ಕೆ ಸೊಲೇಷನ್ ಬಿಟ್ಟು. ಆಮೇಲೆ ಇದಾದ್ಮೇಲೆ 1 ವರ್ಷ ಕಾಲ ಈ ಪ್ರಾಥಮಿಕ ಅಧಿಸೂಚನೆ ಬರುತ್ತಲ್ಲ, ಆ ದಿನಾಂಕದಿಂದ ಸೂಪರ್ ಒಂದು ವರ್ಷದವರೆಗೆ 9% ಬಡ್ಡಿ, ಅದಾನಂತರ ಉಳಿದ ಅವಧಿಗೆ ಸೂಪರ್ ತಗೊಳ್ಳೋವರೆಗೆ 15% ಬಡ್ಡಿ. ಅಂದ್ರೆ ಎಷ್ಟಾಯ್ತು ನೋಡ್ಕೊಳ್ಳಿ, ಒಂದು 12% ಅಡಿಷನ್ ಮಾರ್ಕೆಟ್ ವ್ಯಾಲ್ಯೂ ಪ್ಲಸ್ 9% ಅಂಡ್ ದೆನ್ 15%, ಇದು ಪ್ಲಸ್ ಸೊಲೇಷನ್ ಪ್ಲಸ್ ಜಮೀನಿನ ಮೌಲ್ಯ ಇಷ್ಟು ಕೂಡ ಬರುತ್ತೆ ಈಗ. ಸೊ ಹೊಸ ಕಾಯ್ದೆನಲ್ಲಿ ಒಂದು ಇದಂತ ಹೇಳಿದ್ರೆ ಸೊಲೇಷನ್ 100% ಆಯಿತು, ಮತ್ತೆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಎರಡು ಬಂತು ಗ್ರಾಮಾಂತರ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ ಒಂದು, ಮಧ್ಯದಲ್ಲಿ ಬಂತು 1.5 ಆಗುತ್ತೆ. ಇದು ಆಡೆಡ್ ಅಮೌಂಟ್ ಇದು. ಆಮೇಲೆ ಅಂತಿಮ ಅಧಿಸೂಚನೆ ಹೊರಡಿಸಿದ 1 ವರ್ಷದ ಒಳಗಾಗಿ ಅವಾರ್ಡ್ ಅಪ್ರೂವ್ ಆಗಬೇಕು. ಅಂತಿಮ ಅಧಿಸೂಚನೆ ಹೊರಡಿಸಿದ 1 ವರ್ಷದ ಒಳಗಡೆ ಅವಾರ್ಡ್ ಅಪ್ರೂವ್ ಆಗಬೇಕು. ಅದಾದ ನಂತರ ಅವಾರ್ಡ್ ಅಪ್ರೂವ್ ಆದ ನಂತರ ಒಂದು ವೇಳೆ 12 ತಿಂಗಳು ಆಗೋಗುತ್ತೆ, ಸಕಾರಣಗಳಿಂದ ಅದನ್ನ 12 ತಿಂಗಳು ಮಾಡಿಸಕ್ಕಾಗಲ್ಲ, ಆ ಸಂದರ್ಭದಲ್ಲಿ ಸರ್ಕಾರ ಮನವೊಲಿಸಿದ್ರೆ ಅದನ್ನು ಡೇಟನ್ ಎಕ್ಸ್ಟೆಂಡ್ ಮಾಡಬಹುದು. ಅದಕ್ಕೆ ಅವಕಾಶ ಹಿಂದಿನ ಕಾಯ್ದೆಯಲ್ಲಿ ಇರಲಿಲ್ಲ, ಈ ಕಾಯ್ದೆನಲ್ಲಿ ಇದೆ. ಆಮೇಲೆ ಅವಾರ್ಡ್ ಅನುಮೋದನೆ ಆದ ನಂತರ ಅವಾರ್ಡ್ ಅನ್ನು ಪೇಮೆಂಟ್ ಬರುತ್ತದೆ, ಅವಾರ್ಡ್ ಪೇಮೆಂಟ್. ಅವಾರ್ಡ್ ಪೇಮೆಂಟ್ ಬಂದಾಗ ಅವಾರ್ಡ್ದಾರರಿಗೆ ಯಾರಿರ್ತಾರೆ ಅವರಿಗೆ ನೋಟಿಸ್ ಕೊಡಬೇಕು. ಈ ಮಾತಾಡ್ತಿರೋದು ಯಾವ್ದಿದು, ಜಮೀನಿನ ಮೌಲ್ಯ ಇದು, ಜಮೀನಿನ ಪರಿಹಾರ. ಸೊ ಅವರಿಗೆ ಅವಾರ್ಡ್ದಾರರಿಗೆ ನೋಟಿಸ್ ಅನ್ನು ಕೊಡಬೇಕು. ಪರಿಹಾರ ಪಡಿಬೇಕಾದ್ರೆ ನೋಟಿಸ್ ಕೊಟ್ಟಾದ್ಮೇಲೆ ಅವರು ಬರ್ತಾರೆ. ಈ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ನನ್ ಕಡಿಮೆ ಕೊಟ್ಬಿಟ್ಟಿದ್ದಾರೆ ತಗೊಳ್ಳೋದೆಲ್ಲ ಹೋಗುತ್ತಾರೆ. ಇವರೇನ್ ಮಾಡ್ತಾರೆ, ಅಧಿಕಾರಿ ಏನು ತಲೆ ಕೆಸ್ಕೊಳ್ಳಲ್ಲ, ಅವ್ರೇನ್ ಮಾಡ್ತಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಬಿಡ್ತಾರೆ, ಅಥವಾ ಕೆಲವುದರಲ್ಲಿ ಯಾಕಂದ್ರೆ ಕೋರ್ಟಲ್ಲಿ ಜಮಾ ಇಟ್ಬಿಡ್ತಾರೆ. ಅದಕ್ಕೇನು ಆ ದುಡ್ಡೇನ್ ಬೆಳೆಯಲ್ಲ, ಇದ್ದಷ್ಟೇ ಇರುತ್ತೆ. ಇನ್ನು 10 ವರ್ಷ ಆದ್ಮೇಲೆ ತಗೊಂಡು ಕೂಡ ಅಷ್ಟೇ ಅಮೌಂಟ್ ಸಿಗುತ್ತೆ. ಅದಕ್ಕೋಸ್ಕರ ನಮ್ಮ ರೈತರು ಏನ್ ಮಾಡಬೇಕು ಅಂದ್ರೆ, ಪರಿಹಾರವನ್ನ ನಿಗದಿಪಡಿಸಿ ನೋಟಿಸ್ ಕೊಟ್ಟಾಗ ದಯವಿಟ್ಟು ಅದನ್ನ ಹಣವನ್ನ ತಗೋಬೇಕು, ಪ್ರತಿಭಟನೆ ಮಾಡಿ ತಗೊಳ್ಳಿ. ಇಲ್ಲೊಂದು ಹೇಳ್ತಾರೆ ಏನಂದ್ರೆ, ಹೇಳಿದ್ರೆ ರೈತ ಏನಾದರೂ ತನ್ನ ಪರಿಹಾರವನ್ನು ತಗೋಬೇಕಾದ್ರೆ ಲಿಖಿತವಾಗಿ ಬರವಣಿಗೆಯಲ್ಲಿ ಪರಿಹಾರ ತಗೊಳ್ತಾ ಇದ್ದೀನಿ ಅಂತ ಹೇಳಿ ಬರವಣಿಗೆ ಕೊಡಬೇಕು. ಅಲ್ಲಿ ಬೇಕಾದ್ರೆ ಹೇಳ್ಬೋದು, ನಾನು ಈ ಪರಿಹಾರವನ್ನು ನನಗೆ ಒಪ್ಪಿಗೆ ಇಲ್ಲದಿದ್ರು ಕೂಡ ಪ್ರತಿಭಟಿಸಿ ಇದನ್ನು ತಗೊಳ್ತಾ ಇದ್ದೀನಿ ನಾನು ಅಂತ ಹೇಳಿ ಕೊಡಬಹುದು. ಅಂಡರ್ ಪ್ರೊಟೆಸ್ಟ್ ಈ ಕಂಟೆ ಹಿ ಹ್ಯಾಸ್ ಟು ರಿಸೀವ್ ಕಾಂಪನ್ಸೇಷನ್. ಯಾಕಂದ್ರೆ ಹಂಗೆ ಬಿಟ್ರೆ ಏನು ಆಗಲ್ಲ, ಅಲ್ಲಿ ಇದ್ದಷ್ಟೇ ಇರುತ್ತೆ. ರೂಪಾಯಿ ಮೌಲ್ಯ ವರ್ಷ ಕಳೆದಂಗೆ ಕಮ್ಮಿ ಆಗ್ತಾ ಬರುತ್ತೆ, ಅದಕ್ಕೋಸ್ಕರ ತಗೊಳ್ಳೋದು ಉತ್ತಮ. ಪ್ರತಿಭಟನೆ ಮಾಡಿ ತಗೊಂಡ್ರೆ ಏನ್ ಸರ್ ಪ್ರಯೋಜನ ಅಂದ್ರೆ, ಅರ್ಥ ಏನು ಅಂತ ಹೇಳಿದ್ರೆ, ಪ್ರತಿಭಟನೆ ಮಾಡಿ ನಂತರ ಹೈಯರ್ ಕಾಂಪನ್ಸೇಷನ್ ಅರ್ಜಿ ಹಾಕ್ಬೋದು. ಅದಕ್ಕೋಸ್ಕರ ನೋಡಿ, ಇದನ್ನೇನಾದ್ರೂ ಸರ್ಕಾರ ಈ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಪ್ರಕಾರ ಹೋಗದೇನೇನೆ ಕೊಂಡ್ಕೊಂಡ್ಬಿಟ್ಟಿದ್ರೆ ಹೆಚ್ಚುವರಿ ಕಾಂಪನ್ಸೇಷನ್ ಕೂಡ ಅಗತ್ಯತೆ ಇಲ್ಲ, ಅದೊಂದಿದೆ. ಆಮೇಲೆ ಪರಿಹಾರವನ್ನು ಪಡೆಯಬೇಕಾದ್ರೆ ಅವಾರ್ಡ್ದಾರ ತನ್ನ ಲಿಖಿತ ಒಪ್ಪಿಗೆಯನ್ನ ಇದಕ್ಕೆ ಸಮ್ಮತಿಯನ್ನು ಕೊಡಬೇಕು ಅಥವಾ ಪ್ರತಿಭಟಿಸಿ ಆದರೂ ನೀಡಬೇಕು. ಈ ಪರಿಹಾರವನ್ನ ನೇರವಾಗಿ ಅವನು ಕ್ಯಾಶ್ ಕೊಡಲ್ಲ, ಕ್ಯಾಶ್ ಅನ್ನ ಕೊಡಲ್ಲ, ಅದನ್ನ ಬ್ಯಾಂಕ್ ಖಾತೆ ನಂಬರ್ ಕೊಡಬೇಕು, ಬ್ಯಾಂಕ್ ಖಾತೆ ಓಪನ್ ಮಾಡಿ ನಂಬರ್ ಕೊಡಬೇಕು, ಅದನ್ನು ಜಮಾ ಮಾಡ್ತಾರೆ. ಯಾಕೆಂದ್ರೆ ನಮ್ಮ ರೈತರಲ್ಲಿ ಏನಿದೆ ಅಂತ ಹೇಳಿದ್ರೆ, ಪಾಪ ಈ ಹಣ ಹೆಚ್ಚಿಗೆ 100,000 ರೂಪಾಯಿ ಬಂದಾಗ ಹೆಂಗ್ ಖರ್ಚು ಮಾಡಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಏನ್ ಮಾಡ್ತಾರೆ, ದುಡ್ಡು ಕೈ ಬಂದಾಗ ಅಂತಾನೆ ಅವ್ರ ಮಗನ ಮೊಮ್ಮಗ ನೋಡು, ಅಪ್ಪ ತಾತ ನನ್ ದುಡ್ಡು ಬಂದಿದ್ದಲ್ಲ ನನ್ ಮೋಟರ್ ಬೈಕ್ ಕೊಡಿಸು ಅಂತ ಹೇಳ್ತಾನೆ. ಒಂದು ಸಮೀಕ್ಷೆ ನಡೆದಿದೆ, ಏನ್ ಗೊತ್ತಾ, ಈ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಪರಿಹಾರ ತಗೊಂಡಾಗ ಈ ಮೋಟಾರ್ ಸೈಕಲ್ ಕಂಪನಿಗಳು ತಮ್ಮ ಏಜೆಂಟ್ ಅಲ್ಲಿ ಬಿಟ್ಟಿರ್ತಾರೆ. ಅವರೇನ್ ಮಾಡ್ತಾರೆ, ಮೋಟಾರ್ ಸೈಕಲ್ ಇದು ಮೋಟಾರ್ ವಾಹನಗಳ ಖರೀದಿ ಜಾಸ್ತಿ ಆಗಿರುತ್ತೆ ಆ ಪ್ರದೇಶದಲ್ಲಿ. ಯಾಕೆ ದುಡ್ಡು ಹೆಂಗ್ ಕಟ್ ಮಾಡೋದು ಗೊತ್ತಿಲ್ಲ. ಇನ್ನೊಂದ್ ಜಮೀನು ಕೊಂಡ್ಕೋಬೇಕು, ಅದು ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ, ಅದಕ್ಕೆ ಯೋಚನೆ ಮಾಡ್ಬೇಕು. ಅವರು ಮೋಟಾರ್ ಸೈಕಲ್ ಕಾರು ಮತ್ತೊಂದು ತಗೊಂಡು ಹೇಳಿದರೆ ಪಕ್ಕದವರು ತಗೊಂಡಿರ್ತಾರೆ, ಅವ್ರ ದುಡ್ಡು ತಗೊಂಡಿರ್ತಾರೆ, ಇವರಿಗೆ ಇದೇ ಆಧಾರ, ಯೋಚನೆ ಮಾಡಬೇಕು. ಅದರಿಂದ ಪರಿಹಾರವನ್ನ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ. ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕಾದ್ರೆ ತಗೋಬೇಕಾದ್ರೆ ಯೋಚನೆ ಮಾಡಿ ತಗೊಳ್ತಾನೆ, ಕ್ಯಾಶ್ ಕೊಟ್ರೆ ಎಲ್ಲೋ ಖರ್ಚು ಮಾಡಿಬಿಡ್ತಾನೆ. ಅದರಿಂದ ಅವರಿಗೆ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು ಅಂತ ಮಾಡಿದ್ರೆ ಇದು ಒಂಥರ ಒಳ್ಳೇದಿದ್ದು. ಈಗ ಪರಿಹಾರಕ್ಕೆ ನೋಟಿಸ್ ಕೊಟ್ಟಾಯ್ತು, ಜಮೀನ್ ನನಗೆ ಬೇಕು, ಯಾರಿಗೆ, ರಿಕ್ವೈರಿಂಗ್ ಬಾಡಿಗೆ ಜಮೀನು ಬೇಕು, ಜಮೀನು ತಗೋಬೇಕು, ಸೂಪರ್ ತಗೋ. ಪರಿಹಾರ ತಗೊಳ್ಳೋವರೆಗೆ ಕಾಯೋ ಅವಶ್ಯಕತೆ ಇಲ್ಲ. ಮೂರು ತಿಂಗಳವರೆಗೆ ಕಾಯಬೇಕು. ಒಂದು ಗೊತ್ತಾದ ಅವಧಿ ನಂತರ ಜಮೀನನ್ನು ಸುಪರ್ದು ಪಡಿಬಹುದು. ಯಾರು? ಭೂಸ್ವಾಧೀನಾಧಿಕಾರಿ. ಜಮೀನು ಪರಿಹಾರವನ್ನು ಮೂರು ತಿಂಗಳೊಳಗಡೆ ಪಡಿಬೇಕು. ತಗೊಳ್ಳಿಲ್ಲ ಅಂದ್ರೆ ಸುಪರ್ದನ್ನು ತಗೋಬಹುದು. ಅವರು ನೋಟಿಸ್ ಒಂದು ಕೊಟ್ಟುಬಿಟ್ಟು ನಾ ಇಂಥದ್ದು ತಗೊಳ್ತೀನಿ ಅಂತ ಹೇಳಿ ನೋಟಿಸ್ ಕೊಟ್ಬಿಟ್ಟು ಜಮೀನನ್ನ ಮಹಜರ ಮಾಡಿ ಜಮೀನು ಸೂಪರ್ ತಗೋಬೇಕು. ಸೂಪರ್ ತಗೊಂಡು ಇಮಿಡಿಯೇಟ್ ಆಗಿ ಸ್ಕೆಚ್ ತಯಾರು ಮಾಡಿ, ಸ್ಕೆಚ್ ನಮ್ಮ ಮೊದಲು ತಯಾರು ಮಾಡ್ಕೊಂಡ್ ಬಂದಿರ್ತಾರೆ, ಆ ಸ್ಕೆಚ್ ಪ್ರಕಾರ ಜಮೀನು ಯಾರ ಕೋರಿಕೆ ಡಿಪಾರ್ಟ್ಮೆಂಟ್ ಇದೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಜಮೀನನ್ನು. ಹ್ಯಾಂಡ್ ಓವರ್ ಮಾಡಿದ ನಂತರ ಅವರು ಜಮೀನು ಸೂಪರ್ ತಗೊಂಡು ಕಂದಾಯ ದಾಖಲೆಗಳಲ್ಲಿ ಆ ಕೋರಿಕೆ ಡಿಪಾರ್ಟ್ಮೆಂಟ್ ಅವರ ಹೆಸರು ಬರಬೇಕು. ಇಲ್ಲಿ ತಪ್ಪಾಡೋದೇನೆ, ಕೋರಿಕೆ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ, ಜಮೀನು ಸೂಪರ್ ತಗೊಂಡ್ಬಿಡ್ತಾರೆ, ಕೆಲಸ ಶುರು ಮಾಡಿ ಕೆಲಸ ಮುಗಿಸ್ಬಿಟ್ಟು ಹೊರಟೋಗ್ತಾರೆ. ತಮಗೆ ಜಮೀನು ಬಂದಿದೆಯಲ್ಲ, ಆ ಜಮೀನನ್ನ ಕಂದಾಯ ದಾಖಲೆಗಳಲ್ಲಿ ಎಂಟ್ರಿ ಮಾಡಿಸ್ಕೋಬೇಕು. ಅದು ಮಾಡಿಸ್ಕೊಳ್ಳೋದು ಏನಾಗುತ್ತೆ ಅಂತ ಹೇಳಿದ್ರೆ ಲಿಟಿಗೇಷನ್ ಶುರು ಆಗುತ್ತೆ. ಆ ಹಳೆ ಓನರ್ ಹೆಸರೇ ಇರುತ್ತೆ, ಅವ ಇನ್ನೊಬ್ಬರು ಮಾರಾಟ ಮಾಡ್ತಾರೆ, ಕಂಪನಿ ತಗೊಂಡಿರ್ತಾರೆ, ಇನ್ನೊಬ್ರು ಮಾರಾಟ ಮಾಡ್ತಾರೆ, ಅದು ಲಿಟಿಗೇಷನ್ ಶುರು ಆಗುತ್ತೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಶುರು ಆಗುತ್ತೆ. ಇದಕ್ಕೆ ಅವಕಾಶ ಮಾಡಬಾರದು. ಆಸ್ ಸೂನ್ ಆಸ್ ದ ಲ್ಯಾಂಡ್ ಇಸ್ ಟೇಕನ್ ಟು ಪೊಸಿಷನ್, ಜಮೀನು ಸೂಪರ್ ತಗೊಂಡ ತಕ್ಷಣವೇ ಅದನ್ನು ಕಂದಾಯ ದಾಖಲೆಗಳಲ್ಲಿ ಎಂಟ್ರಿ ಮಾಡಿಸಬೇಕು. ಇದು ಜಮೀನು ಕೋರಿರೋ ಡಿಪಾರ್ಟ್ಮೆಂಟ್ ಕರ್ತವ್ಯ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಕರ್ತವ್ಯ ಕೂಡ ಆಗಿರುತ್ತೆ. ಆರ್ಟಿಸಿನಲ್ಲಿ ಬರಬೇಕು ಇದು. ಈ ಕಾಯ್ದೆ ಇತರೆ ವಿಶೇಷ ಅಂತ ಹೇಳಿದ್ರೆ, ಎಮರ್ಜೆನ್ಸಿ ಕ್ಲಾಸ್ ಅಲ್ಲಿ ಏನಾದರೂ ಉಪಯೋಗಿಸಿದ್ರೆ ಸೆಕ್ಷನ್ 41 ಪ್ರಕಾರ ಮಾಡಿದ್ರೆ ಆಗ ಹೆಚ್ಚುವರಿಯಾಗಿ 75% ಕಾಂಪನ್ಸೇಷನ್ ಜಾಸ್ತಿ ಸಿಗುತ್ತೆ. ಆಮೇಲೆ ಭೂಮಾಲೀಕರಿಗಳನ್ನ ಯಾರು ಒಂದ್ಸಾರಿ ಅವರನ್ನ ಡಿಸ್ಪ್ಲೇಸ್ ಮಾಡಿರ್ತೀವಿ, ಇನ್ನೊಂದ್ಸಾರಿ ಅಥವಾ ಪದೇ ಪದೇ ಮಾಡ್ತಾ ಇದ್ರೆ ಹಂಗ್ ಮಾಡಬಾರದು ಅಂತ ಹೇಳುತ್ತೆ. ಮತ್ತೆ ಅದರಷ್ಟೇ ಅಮೌಂಟ್ ಈಗಾಗಲೇ ತಗೊಂಡಿರ್ತಾರಲ್ಲ ಕಾಂಪನ್ಸೇಷನ್, ಅಷ್ಟೇ ಅಮೌಂಟ್ ತಿರ್ಗಾ ಕೊಡಬೇಕು. ಯು ವಿಲ್ ಗೆಟ್ ಕಾಂಪನ್ಸೇಷನ್ ಒನ್ಸ್ ಅಗೇನ್. ಯಾವ ಉದ್ದೇಶಕ್ಕೆ ಜಮೀನು ಸ್ವಾಧೀನ ಆಗಿದೆಯೋ ಆ ಉದ್ದೇಶವನ್ನು ಬದಲಾಯಿಸಕ್ ಬರಲ್ಲ. ಈಗ ಸರ್ಕಾರ ಅಕ್ವೈರ್ ಮಾಡಿಬಿಟ್ಟು ಪ್ರೈವೇಟ್ ಕಂಪನಿ ಕೊಡುತ್ತೆ ಅಥವಾ ಪ್ರೈವೇಟ್ ಕಂಪನಿಯವರು ಅಕ್ವೈರ್ ಮಾಡ್ತಾರೋ ಹೆಸರಲ್ಲಿ, ಆಗ ಆ ಜಮೀನುಗಳ ಉದ್ದೇಶ ಯಾವ್ದಕ್ಕೆ ತಗೊಂಡಿರ್ತಾ ಅದಕ್ಕೆ ಉದ್ದೇಶ ಬದಲಾವಣೆ ಮಾಡಬಾರದು. ಅದೊಂದು ಕಂಡೀಷನ್ ಇದೆ. ಒಂದು ವೇಳೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಉಪಯೋಗಿಸ್ಕೊಂಡು ಬೇರೆ ಉದ್ದೇಶಕ್ಕೆ ಅದಕ್ಕೆ ಅವಕಾಶ ಇದೆ. ಆಮೇಲೆ ಭೂಸ್ವಾಧೀನ ಆದ ನಂತರ, ಇದು ಬಹಳ ಮುಖ್ಯ, ಭೂಸ್ವಾಧೀನ ಆದ ನಂತರ ಯಾವ ಉದ್ದೇಶಕ್ಕೋಸ್ಕರ ಜಮೀನನ್ನು ಅಕ್ವೈರ್ ಮಾಡಿದಾರೋ ಆ ಉದ್ದೇಶಕ್ಕೆ ಉಪಯೋಗಿಸಬೇಕು. 5 ವರ್ಷಗಳ ಕಾಲ ಇದನ್ನು ಆ ಉದ್ದೇಶ ಉಪಯೋಗಿಸಲಿಲ್ಲ ಅಂತ ಹೇಳಿದ್ರೆ ಅದು ಜಮೀನು ಮಾಲೀಕರಿಗೆ ವಾಪಸ್ ಬರುತ್ತೆ, ವಾಪಸ್ ಬರಬಹುದು ಅಥವಾ ಸರ್ಕಾರದ ಭೂ ಬ್ಯಾಂಕಿಗೆ ಹೋಗುತ್ತೆ. ಯಾವುದೊಂದು ರೀಸೆಂಟ್ ಇದರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಮೊನ್ನೆ ಒಂದೇ, ಜಮೀನು ಒಂದು ಉದ್ದೇಶದ ಸರ್ಕಾರ ಪಬ್ಲಿಕ್ ಪರ್ಪಸ್ ಅಕ್ವೈರ್ ಮಾಡಿತು, ನಂತರ ಏನೋ ಒಬ್ಬರು ರಿಯಲ್ ಎಸ್ಟೇಟ್ನವರಿಗೆ ಅದನ್ನು ಕೊಟ್ಬಿಡ್ತಾರೆ. ಸರ್ ಸುಪ್ರೀಂ ಕೋರ್ಟ್ ಹೇಳ್ತು ಇಟ್ ಶುಡ್ ಬಿ ಗಿವನ್ ಬ್ಯಾಕ್ ಟು ಒರಿಜಿನಲ್ ಭೂ ಮಾಲೀಕನ ಕೊಡಿ, ನೀವು ಪರ್ಪಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ, ನೀವು ವಾಪಸ್ ಕೊಡಿ ಅಂತ ಆರ್ಡರ್ ಮಾಡೋದು ರೀಸೆಂಟ್ ಆಗಿ. ಆಮೇಲೆ 5 ವರ್ಷದೊಳಗೆ ಉಪಯೋಗಿಸಲಿಲ್ಲ ಅಂತ ಹೇಳಿದ್ರೆ ಆ ಜಮೀನನ್ನ, ಅಂತಹ ಜಮೀನನ್ನ ಮೂಲ ಜಮೀನ್ದಾರನಿಗೆ ಅಥವಾ ಅವನ ವಾರಸದಾರನಿಗೆ ವಾಪಸ್ ಮಾಡಬೇಕು ಅಥವಾ ಸರ್ಕಾರ ರಚಿಸಿರುವ ಭೂ ಬ್ಯಾಂಕಿಗೆ ಅದನ್ನ ವರ್ಗಾಯಿಸಬೇಕು. ಆಮೇಲಿಂದ ಜಮೀನುಗಳನ್ನ ಸುಪರ್ದು ತಗೊಂಡಿಲ್ಲಿರೋ ಪ್ರಕರಣಗಳಲ್ಲಿ ಎಷ್ಟೋ ಕೇಸಸ್ ಅಲ್ಲಿ ಸರ್ಕಾರ ಅಕ್ವೈರ್ ಮಾಡುತ್ತೆ, ಸೂಪರ್ ತಗೊಂಡಿರೋಲ್ಲ, ಆ ಪ್ರಕರಣಗಳಲ್ಲಿ ಭೂಸ್ವಾಧೀನ ಕೈಬಿಡಬಹುದು, ಸರ್ಕಾರಕ್ಕೆ ವಿವೇಚನೆಗೆ ಬಿಟ್ಟಿದೆ, ಅದಕ್ಕೆ ಅವಕಾಶ ಇದೆ ಸೆಕ್ಷನ್ 99 ಪ್ರಕಾರ. ಆಮೇಲೆ ಹೆಚ್ಚುವರಿ ಪರಿಹಾರವನ್ನ ಪಡೆಯೋದಕ್ಕೆ, ಹೆಚ್ಚುವರಿ ಪರಿಹಾರ ಪಡೆಯೋದಕ್ಕೆ ಹಿಂದೆ ಸಿವಿಲ್ ಕೋರ್ಟ್ ಹೋಗಬೇಕಾಗಿತ್ತು, ಡಿಸ್ಟ್ರಿಕ್ಟ್ ಕೋರ್ಟ್ ಹೋಗಬೇಕಾಗಿತ್ತು. ಈಗೇನ್ ಮಾಡಿದ್ರೆ ಒಂದು ಅಥಾರಿಟಿಯಿಂದ ಮಾಡಿರ್ತಾರೆ, ಅಥಾರಿಟಿ ಮುಂದೆ ಬರಬೇಕು. ಸಿವಿಲ್ ಕೋರ್ಟ್ಗೆ ಏನ್ ಪವರ್ಸ್ ಇತ್ತು ಅದೇ ಪವರ್ಸ್ ಈ ಅಥಾರಿಟಿಗಿದೆ, ಅಂದ್ರೆ ಒಂದು ಪ್ರಾಧಿಕಾರಕ್ಕೆ ಬರುತ್ತೆ, ಪ್ರಾಧಿಕಾರದ ಮುಂದೆ ಇದನ್ನ ಕೇಳಬಹುದು. ಈ ಪ್ರಾಧಿಕಾರ ಮಾಡಿದಂತಹ ಆದೇಶವನ್ನು ಕೂಡ ಕ್ವಶನ್ ಮಾಡಬಹುದು, ಅಂದ್ರೆ ಅಪೀಲ್, ಇದು ಸೆಕೆಂಡ್ ಅಪೀಲ್. ಸೆಕೆಂಡ್ ಅಪೀಲ್ ಬಂದಾಗ ಎಲ್ಲಿಗೆ, ಅದು 60 ದಿನಗಳ ಒಳಗಡೆ ಹೈಕೋರ್ಟ್ ಮುಂದೆ ಬರುತ್ತೆ. ಮೊದಲನೇದಕ್ಕೆ 3 ತಿಂಗಳಿತ್ತು ಪ್ರಾಧಿಕಾರಕ್ಕೆ, ಇಲ್ಲೇನಿದೆ ಅಂತ ಹೇಳಿದ್ರೆ 60 ದಿನಗಳ ಒಳಗಡೆ ಇದು ಹೈಕೋರ್ಟ್ಗೆ ಅಪೀಲ್, ಇನ್ನೊಂದು ಅಪೀಲ್ ಸಲ್ಲಿಸಬಹುದು. ಹೈಕೋರ್ಟ್ ಮಾಡಿದಂತಹ ಆದೇಶ ಇದು, ಅಲ್ಲಿನ ಮುಂದಕ್ಕೆ ಸುಪ್ರೀಂ ಕೋರ್ಟ್ ಬೇಕಾದ್ರೂ ಕೂಡ ಹೋಗ್ಬೋದು. ಈಗ ಈ ಹೊಸ ಕಾಯ್ದೆನಲ್ಲಿ ಅಥವಾ ಹಳೆ ಕಾಯ್ದೆನಲ್ಲಿ ಈ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣಕ್ಕೆ ಅವಕಾಶ ಇರಲಿಲ್ಲ, ಈ ಹೊಸ ಕಾಯ್ದೆನಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಹೊಸ ಕಾಯ್ದೆಯಲ್ಲಿ ಅವಕಾಶ ಕೊಟ್ಟಿರೋದ್ರಿಂದ ಇದಕ್ಕೇನು ತಗಲುತ್ತೆ, ವೆಚ್ಚ ತಗಲುತ್ತೋ ಆದ ಸಂಪೂರ್ಣ ವೆಚ್ಚವನ್ನ ಈ ಜಮೀನು ಕೋರುವ ಸಂಸ್ಥೆಗಳು ಭರಿಸಬೇಕು. ಕೆಲಸ ಏನಾಗುತ್ತೆ ಅಂದ್ರೆ ಜಮೀನಿನ ಮೌಲ್ಯ ಏನಿರುತ್ತೆ, ಜಮೀನಿನ ಕಾಂಪನ್ಸೇಷನ್ ಏನಿರುತ್ತೆ, ಪರಿಹಾರ ಏನಿರುತ್ತೆ, ಅದಕ್ಕಿಂತ 2ರಷ್ಟು ಈ ವೆಚ್ಚ ಇದಕ್ಕೆ ರಿಹಾಬಿಲಿಟೇಷನ್ ಮತ್ತು ರಿಸರ್ಚ್ ಅದಕ್ಕೆ ಜಾಸ್ತಿ ಆಗ್ಬಿಡುತ್ತೆ. ಅದರಿಂದ ಎಷ್ಟೋ ಇವರು ಏನ್ ಮಾಡ್ತಾರೆ, ಇದಕ್ಕೆ ತಿದ್ದುಪಡಿ ತರಬೇಕು ಅಂತ ಏನ್ ಮಾಡ್ತಾರೆ, ಅಥವಾ ಇನ್ ಕೆಲಸ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೊಂದು ಲಿಮಿಟ್ ಮಾಡಿದ್ದಾರೆ. ಪ್ರೈವೇಟ್ ಕಂಪನೀಸ್ ಕೆಲಸ ಏನ್ ಮಾಡ್ತಾರೆ ಅಂದ್ರೆ ಜಮೀನು ಪರ್ಚೇಸ್ ಮಾಡಿದ್ರೆ ಇದನ್ನು ಅವಾಯ್ಡ್ ಮಾಡಬಹುದು ಅಂತ ತಿಳ್ಕೊಂಡಿರ್ತಾರೆ. ಇದು ಅದಕ್ಕೊಂದು ಏನ್ ಹೇಳ್ತಾರೆ ಅಂದ್ರೆ ಈ ರಿಹಾಬಿಲಿಟೇಷನ್ ಮತ್ತು ರೀಸೆಟ್ಲ್ಮೆಂಟ್ 500 ಎಕರೆಗಿಂತ ಜಾಸ್ತಿ ಆದ್ರೂ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ, ಅಥವಾ 500 ಎಕರೆ ಡ್ರೈ ಲ್ಯಾಂಡ್ ಅಥವಾ 50 ಎಕರೆಗಿಂತ ಮೇಲ್ಪಟ್ಟು ಇರಿಗೇಟೆಡ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ ಅಂತಲ್ಲಿ ಪರ್ಚೇಸ್ ಮಾಡಿದ್ರೂ ಕೂಡ ರಿಹಾಬಿಲಿಟೇಷನ್ ಮತ್ತು ರೀಸೆಟ್ಲ್ಮೆಂಟ್ಗೆ ವೆಚ್ಚವನ್ನು ಭರಿಸಬೇಕು, ಮಾಡೇ ಮಾಡಿಕೊಡಬೇಕು ಅಂತ, ಅಂದ್ರೆ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಇದು ಹೇಳ್ತಾರೆ. ಇದ್ರ ಒಳಪಟ್ಟಿದ್ರೆ ಇಲ್ಲ. ಅದೇ ರೀತಿ ಎಜುಕೇಷನ್ ಪರ್ಪಸ್ ಅಂದ್ರೆ ಈ ವಿದ್ಯಾಭ್ಯಾಸಕ್ಕೋಸ್ಕರ, ಶೈಕ್ಷಣಿಕ ಉದ್ದೇಶಕ್ಕೋಸ್ಕರ ಅಥವಾ ಬೇರೆ ಒಂದು ಉದ್ದೇಶ, ಇದು ಇಂಡಸ್ಟ್ರಿಯಲ್ ಬಿಟ್ಬಿಟ್ಟು ಬೇರೆ ಉದ್ದೇಶಗಳಿಗೆ ಅಂದ್ರೆ ಶೈಕ್ಷಣಿಕ ಮತ್ತು ಇತರ ಉದ್ದೇಶಗಳಿಗೆ ಪರ್ಚೇಸ್ ಮಾಡಿದ್ರೆ, ಅಂತ ಸಂದರ್ಭದಲ್ಲಿ 100 ಎಕರೆಗಿಂತ ಮೇಲ್ಪಟ್ಟು ಏನಾದರೂ ಪರ್ಚೇಸ್ ಮಾಡಿದ್ರೆ ಅಲ್ಲೂ ಕೂಡ ಈ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಮಾಡಿಸ್ಕೊಡ್ಬೇಕು ಅನ್ನೋ ಕಂಡೀಷನ್. ಇನ್ನು ಇದಕ್ಕಿಂತ ಜಾಸ್ತಿ ಬಂದಾಗ ಪ್ರೈವೇಟ್ ಕಂಪನೀಸ್ ಮಾಡಿದ್ರೆ ಅಲ್ಲಿ ವೆಚ್ಚ ಪೂರ್ತಿ ಭರಿಸಬೇಕು ಅಕ್ವೈರ್ ಮಾಡಿದ್ರೆ. ಆಮೇಲಿಂದ ಇನ್ನು ಪ್ರೈವೇಟ್ ಅಂಡ್ ಪಬ್ಲಿಕ್ ಪ್ರಾಜೆಕ್ಟ್ ಬರ್ತದೆ, ಅಲ್ಲೂ ಕೂಡ ಪುನರ್ವಸತಿ ಬಂದೇ ಬರ್ತದೆ, ಪುನರ್ವಸತಿ ಪುನರ್ನಿರ್ಮಾಣ ಬಂದೇ ಬರ್ತದೆ. ಇಲ್ಲಿ ಯಾರ್ಯಾರು ಸಿಗುತ್ತೆ ರಿಹಾಬಿಲಿಟೇಷನ್ ಮತ್ತು ರೀಸೆಟ್ಲ್ಮೆಂಟ್? ಯೋಜನಾ ಪ್ರದೇಶದಲ್ಲಿದ್ದು ತೊಂದರೆಗೆ ಒಳಗಾದವರು ಇದಕ್ಕೆ ಅರ್ಹರು. ತೊಂದರೆ ಒಳಗಾದವರು ಅಂತ ಹೇಳಿದ್ರೆ ಯಾರ್ಯಾರು? ಜಮೀನಿನ ಮಾಲೀಕರು ಬರ್ತಾರೆ, ಜಮೀನಿನ ಮಾಲೀಕರು ಮತ್ತೆ ಬೇರೆಯವರು ಕೂಡ, ಕೆಲವರು ವ್ಯಾಪಾರ ಮಾಡ್ತಿರ್ತಾರೆ ಅಂತವರು ಕೂಡ ಬರ್ತಾರೆ ಇದರಲ್ಲಿ. ಆಮೇಲಿಂದ ಈ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಬೇಕಾದ್ರೆ ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರು ಅಂತ ಹೇಳಿ ತಿಳಿಸಿರ್ತಾರೆ. ಪ್ರಿಲಿಮಿನರಿ ನೋಟಿಫಿಕೇಶನ್ ಅಂದ್ರೆ ಸೆಕ್ಷನ್ 11(1) ಅಲ್ಲೇ ಹೇಳಿರ್ತಾರೆ ಯಾರು ಅಧಿಕಾರಿ ಅಂತ. ಇವರು ಏನ್ ಮಾಡ್ತಾರೆ, ಈ ಅಧಿಕಾರಿ ನೋಟಿಫಿಕೇಶನ್ ಎಲ್ಲ ಹೊರಡಿಸಿದ ಮೇಲೆ ಈ ಅಧಿಕಾರಿ ಅಂದ್ರೆ ಈಗ ಅಡಿಷನಲ್ ಡಿಸಿ ಇದು ಅಡ್ಮಿನಿಸ್ಟ್ರೇಟರ್ ಅಂತ, ಅಡ್ಮಿನಿಸ್ಟ್ರೇಟರ್ ಫಾರ್ ರಿಹಾಬಿಲಿಟೇಷನ್ ರೀಸೆಟ್ಲ್ಮೆಂಟ್ ಅಂತ, ಅವರು ಕೆಲವು ಮಾಹಿತಿ ಒಂದು ಸಮೀಕ್ಷೆ ಮಾಡ್ತಾರೆ, ಸೆನ್ಸಸ್ ಮಾಡ್ತಾರೆ. ಆ ಸೆನ್ಸ್ ಅಲ್ಲಿ ಕೆಲವು ಅಂಶಗಳನ್ನು ತಗೊಳ್ತಾರೆ. ತೊಂದರೆಗೆ ಒಳಗಾಗುವ ಯೋಜನಾ ಪ್ರದೇಶದಲ್ಲಿ ಈ ಒಂದು ಇದಕ್ಕೆ ತೊಂದರೆ ಒಳಗಾಗುವವರು ಎಷ್ಟು ಕುಟುಂಬ, ಅವರ ಜಮೀನೇನು, ಎಷ್ಟು ಕುಟುಂಬ, ಎಷ್ಟು ಜನ, ಅವರು ಸೇರಿದ ಜಮೀನು ಮತ್ತು ಇತರ ಸ್ಥಿರಾಸ್ತಿಗಳ ವಿವರ, ಮತ್ತೆ ಅವರು ಕಳೆದುಕೊಳ್ಳುವಂತಹ ಉದ್ಯೋಗ ಜೀವನೋಪಾಯ, ಆಮೇಲಿಂದ ಏನು ಪಬ್ಲಿಕ್ ಯುಟಿಲಿಟಿ ಏನಿತ್ತು ಅದೊಂದು ಪಟ್ಟಿ, ಮತ್ತೆ ಸರ್ಕಾರಿ ಕಟ್ಟಡಗಳು ಯಾವ್ಯಾವುದು, ಸವಲತ್ತುಗಳೇನೇನು, ಯಾವ್ದಾದ್ರು ಕಳ್ಕೊಳ್ತಾ ಇದ್ರೆ ಮೂಲಭೂತ ನಾಗರಿಕ ಸೌಲಭ್ಯಗಳೇನೇನು ಕಳ್ಕೊಳ್ತಾರೆ ಅದರ ಪಟ್ಟಿ ಮಾಡಬೇಕು, ಸ್ವಾಧೀನ ಭಾಗದಲ್ಲಿರುವ ಇತರೆ ಸಾರ್ವಜನಿಕ ಆಸ್ತಿಗಳು ಯಾವ್ಯಾವುದು ಅದನ್ನು ಕೂಡ ಪಟ್ಟಿ ಮಾಡಬೇಕು. ಇವೆಲ್ಲ ಅಂಶಗಳ ಆಧಾರದ ಮೇಲೆ ಈ ಆಡಳಿತಾಧಿಕಾರಿ ಒಂದು ಯೋಜನೆಯನ್ನು ರಿಹಾಬಿಲಿಟೇಷನ್ ಮತ್ತು ರೀಸೆಟ್ಲ್ಮೆಂಟ್ಗೆ ಒಂದು ಯೋಜನೆಯನ್ನು ತಯಾರು ಮಾಡಿಕೊಡ್ತಾರೆ. ಅದು ಖರ್ಚು ವೆಚ್ಚ ಎಷ್ಟಾಗಿದೆ ಅದನ್ನು ಕೂಡ ಇದು ಮಾಡ್ತಾರೆ. ಇದನ್ನ ನಂತರ ಇದೆಲ್ಲ ಮಾಡಿ ಇದು ಕೂಡ ಇದರಲ್ಲಿ ಪಬ್ಲಿಷ್ ಆಗುತ್ತೆ. ಇದೆಲ್ಲ ಆದ್ಮೇಲೆ ಒಂದು ಯೋಜನೆ ತಯಾರು ಮಾಡ್ತಾರೆ. ಆ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳು ಯಾರ್ಯಾರು, ಯಾರ್ಯಾರಿಗೆ ಇದೆಲ್ಲ ಕೊಡಬೇಕಾಗಿದೆ ಅದನ್ನು ಹೇಳ್ತಾರೆ. ಭೂಮಾಲೀಕರು ಮತ್ತು ಅವರ ಹಿಂದೆ ಅವರ ಜಮೀನಿನ ಮೇಲೆ ಅವಲಂಬಿಸಿರುವ ಉದ್ಯೋಗ ಮತ್ತು ಕುಟುಂಬದ ವಿವರಗಳು ಅದನ್ನು ಕೂಡ ಹೇಳಬೇಕು. ಆಮೇಲೆ ಈ ಪುನರ್ನಿರ್ಮಾಣ ಪ್ರದೇಶದಲ್ಲಿ ಎಷ್ಟು ಸರ್ಕಾರಿ ಕಟ್ಟಡ ಉಪಯೋಗಿಸಬೇಕಾಗಿದೆ, ಇವರುಗಳಿಗೆ ಈ ಜನಗಳಿಗೆ ಏನು ಪರಿಹಾರ ಕೊಡಬೇಕು, ರಿಹಾಬಿಲಿಟೇಷನ್ ಏನ್ ಮಾಡಬೇಕು, ಆಮೇಲೆ ಸಾರ್ವಜನಿಕ ಉಪಯೋಗ ಯಾವ್ಯಾವುದು ಅದನ್ನು ಏನು ಒದಗಿಸಬೇಕಾಗಿದೆ, ಮೂಲಭೂತ ನಾಗರಿಕ ಸೌಲಭ್ಯ ಏನೇನು ಕೊಡಬೇಕು, ಯೋಜನೆ ಕಾರ್ಯಗತ ಮಾಡೋದಕ್ಕೆ ಎಷ್ಟು ಅವಧಿನಲ್ಲಿ ಮಾಡಬೇಕಾಗಿದೆ ಅನ್ನೋದನ್ನು ಕೂಡ ತಿಳಿಸಬೇಕು ಯಾವುದೇ ವರದಿನಲ್ಲಿ. ಈ ಕರಡು ಯೋಜನೆ ವಿವರಗಳನ್ನ ಯೋಜನಾ ಪ್ರದೇಶದಲ್ಲಿ ಪ್ರಚಾರ ಮಾಡಬೇಕು, ಮತ್ತೆ ಸ್ಥಳೀಯ ಸಂಸ್ಥೆಗಳನ್ನು ಸಮಾಲೋಚನೆ ಮಾಡಬೇಕು, ಸಾರ್ವಜನಿಕ ಅಹವಾಲನ್ನು ಅಭಿಪ್ರಾಯ ಸಂಗ್ರಹ ಮಾಡಬೇಕು, ಸಭೆ ನಡೆಸಬೇಕು. ಆಮೇಲೆ ಸಭೆ ವಿವರಗಳನ್ನು ಮುಂಚಿತವಾಗಿ ಅಂದ್ರೆ ಟೈಮು, ಡೇಟು, ಪ್ಲೇಸು ಅದನ್ನು ಕೂಡ ಸಾರ್ವಜನಿಕರಿಗೆ ತಿಳಿಸಬೇಕು, ಗ್ರಾಮ ಸಭೆ ನಡೆಸಬೇಕು. ಆಮೇಲಿಂದ ಇದರದೆಲ್ಲ ಕೂಡ ಒಂದು ಕರಡು ಯೋಜನೆ ತಯಾರು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾರೆ. ಜಿಲ್ಲಾಧಿಕಾರನ್ನು ಪರಿಶೀಲನೆ ಮಾಡಿ ಕಮಿಷನರ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಇರ್ತಾರೆ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ, ಅವರು ಅದನ್ನು ವರದಿಯನ್ನು ಒಪ್ಪುತ್ತಾರೆ. ಅದಾದ ನಂತರ ಸರ್ಕಾರ ನೋಟಿಫಿಕೇಶನ್ ಹೊರಡಿಸುತ್ತೆ. ಯಾವುದಕ್ಕೆ? ಈ ರಿಹಾಬಿಲಿಟೇಷನ್ ಮತ್ತು ರೀಸೆಟ್ಲ್ಮೆಂಟ್ಗೆ ನೋಟಿಫಿಕೇಶನ್ ಹೊರಡಿಸುತ್ತೆ. ಖರ್ಚು ವೆಚ್ಚವನ್ನು ಕೂಡ ಹೇಳಿರುತ್ತೆ. ಇದರ ಒಂದು ಸಮ್ಮರಿ ನಾವು ಹಿಂದೆ 19(1) ನೋಟಿಫಿಕೇಶನ್ ಹೇಳಿದ್ರ ಅದರದ್ದು ಅದರಲ್ಲಿ ಸೇರ್ಕೊಂಡಿರಬೇಕು. ಇದರ ಖರ್ಚು ವೆಚ್ಚ ಎಷ್ಟಾಗುತ್ತೆ ಅದನ್ನ ಈ ಕೋರಿಕೆ ಡಿಪಾರ್ಟ್ಮೆಂಟ್ ಅವರು ಭರಿಸಿರಬೇಕು. ಅದು ಭರಿಸಿದ್ರೆ ಇದನ್ನು ಭೂಸ್ವಾಧೀನ ಆಗಲ್ಲ, ರಿಹಾಬಿಲಿಟೇಷನ್ ಆಗದೆ ಭೂಸ್ವಾಧೀನ ಆಗಲ್ಲ, ಅದಕ್ಕೆ ದುಡ್ಡು ಬರ್ತಬೇಕು. ಆಮೇಲೆ ಕೆಲಸ ಏನಾಗುತ್ತೆ ಅಂದ್ರೆ, ನಾ ಮೊದಲೇ ಹೇಳ್ದಂಗೆ ಈ ರಿಹಾಬಿಲಿಟೇಷನ್ ಮತ್ತು ರೀಸೆಟಲ್ಮೆಂಟ್ ವೆಚ್ಚ ಜಾಸ್ತಿ ಆಗಿರುತ್ತೆ. ಮೊದಲನೇ ಎತ್ಕೊಳ್ತೇನೆ ನಾವು ಅದನ್ನ ಇಷ್ಟು ವೆಚ್ಚ ಆಗುತ್ತೆ ಹೇಳಿಕ್ಕಾಗಲ್ಲ. ಅಪ್ಪ ಅಲ್ಲಿಗೆ ಏನ್ ಮಾಡಬೇಕು, ಒಂದು ರೈಡರ್ ಇಡಬೇಕು. ರೈಡರ್ ಅಂತ ಹೇಳಿದ್ರೆ ಅಧಿಕಾರಿ ಏನ್ ಮಾಡಬೇಕು, ಈಗ ನೀವು ಭೂಸ್ವಾಧೀನ ವೆಚ್ಚ ಎಷ್ಟಾಗುತ್ತೆ, ರಿಹಾಬಿಲಿಟೇಷನ್ ಅಂದಾಜು ಎಷ್ಟಾಗುತ್ತೆ, ಇಷ್ಟು ಮೌಲ್ಯ ಕಟ್ಟಿ ಮುಂದೆ ಏನಾದರೂ ಜಾಸ್ತಿ ಬಂತು ಅಂತ ಹೇಳಿದ್ರೆ ಅದನ್ನ ನೀವು ಭರಿಸಬೇಕು ಅನ್ನುವಂತ ಕಂಡೀಷನ್ ಆಗ್ಬೇಕು. ಆವಾಗ ಏನಂತ ಉಳಿದಿದ್ದು ಕೂಡ ತಗೋಬಹುದು. ಅದು ಇಷ್ಟೇ ಉಂಟು ಅಂತ ಹೇಳಿದ್ರೆ ಆ ಇಲಾಖೆ ಅಥವಾ ಕಂಪನಿ ಏನು ಹೇಳ್ತಾರೆ ಇಷ್ಟೇ ಕೊಡೋದು ಮಾಡ್ತಾರೆ, ಅದಲ್ಲ, ಒಂದು ರೈಡರ್ ಇಡಬೇಕು. ಒಂದು ವೇಳೆ ಇದಕ್ಕಿಂತ ಜಾಸ್ತಿ ಆಯ್ತಂದ್ರೆ ಅದಕ್ಕೂ ತಿಳಿಸ್ತೇವೆ, ನೀವು ಅದನ್ನ ಭರಿಸಬೇಕು ಅಂತ ಹೇಳಬೇಕು. ಆಮೇಲೆ ಇದಕ್ಕೆ ಅವಾರ್ಡ್ ಅನ್ನು ತಯಾರು ಮಾಡಬೇಕು, ಜಿಲ್ಲಾಧಿಕಾರಿ ಅನುಮೋದಿಸ್ತಾರೆ. ಅನುಮೋದನೆ ಆದ ನಂತರ ಸಂಪೂರ್ಣ ವೆಚ್ಚ ಅದನ್ನ ಇವರಿಗೆ ನಗದು ಪರಿಹಾರವನ್ನ ಎಲ್ಲಾ ನಗದು ಪರಿಹಾರಗಳನ್ನು ಕೂಡ ಸಂಬಂಧಪಟ್ಟವರಿಗೆ ಸಂಬಂಧಪಟ್ಟ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡಬೇಕು. ಆಮೇಲಿಂದ ಈ ಪರಿಹಾರ ಆರ್ಆರ್ ಅಂದ್ರೆ ರಿಹಾಬಿಲಿಟೇಷನ್ ರೀಸೆಟ್ಲ್ಮೆಂಟ್ ಏನಿದೆ, ಭೂಮಾಲಿಕೆ ಪರಿಹಾರ ಅಲ್ಲದೇನೆ, ಭೂ ಪರಿಹಾರ ಅಲ್ಲದೇನೆ ಈ ಪರಿಹಾರ ನೀಡಬೇಕಾಗುತ್ತೆ. ಒಂದೇನು, ಒಕ್ಕಲೆಬ್ಬಿಸಲ್ಪಟ್ಟ ಡಿಸ್ಪ್ಲೇಸ್ ಪರ್ಸನ್ ಡಿಸ್ಪೋಸೆಸರ್ ಅಂತ ಹೇಳಿದ್ವಿ, ಮನೆ ಮಂಜೂರು ಮಾಡಬೇಕು. ಜಮೀನು ಅದರ ಬದಲು ಈಗ ಆಗಲ್ಲ, ಯಾಕೆಂದ್ರೆ ಜಮೀನು ಕೊಡಕ್ಕೆ ಇಲ್ಲ, ಬೇರೆ ಜಮೀನು ಇಲ್ಲ, ಅದು ಉದ್ಯೋಗ ವರ್ಷಾಸನ, ಉದ್ಯೋಗ ಅಥವಾ ಆನ್ಯುಯಿಟಿ ಅಂತ ಹೇಳ್ತೀವಿ, ಉದ್ಯೋಗ ಒಂದು ಅಥವಾ ಆನ್ಯುಯಿಟಿ ಎರಡಲ್ಲಿ ಒಂದು. ಆಮೇಲೆ ದ ಡಿಸ್ಪ್ಲೇಸ್ಡ್ ಪರ್ಸನ್ಸ್ ಗೆ ನಿರ್ವಹಣೆ ಆಗಿರೋ ಸಬ್ಸಿಸ್ಟೆನ್ಸ್ ಅಲವೈನ್ಸ್ ಅಂತ ಹೇಳ್ತೀವಿ, ಒಂದು ವರ್ಷದ ಅವಧಿ ಕೊಡಬೇಕು. ಆಮೇಲೆ ಸಾಗಾಣಿಕೆ ಸೌಕರ್ಯ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಅಂದ್ರೆ ಇನ್ನೊಂದಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ, ಕೊಟ್ಟಿಗೆ ಸಣ್ಣ ಅಂಗಡಿಗೆ ಇಟ್ಕೊಳ್ಳಕ್ಕೆ ಸಹಾಯ ಮಾಡಬೇಕು, ಅದಕ್ಕೆ ಅಮೌಂಟ್ ಎಷ್ಟು. ಸಣ್ಣ ವ್ಯಾಪಾರಿಗೆ ಕುಶಲಕರ್ಮಿಗೆ ಒಮ್ಮೆ ಮಾತ್ರ ಗ್ರಾಂಟ್, ಕ್ಯಾಶ್ ಗ್ರಾಂಟ್ ಅದು. ಮೀನು ಹಿಡಿಯೋದಕ್ಕೆ ಹಕ್ಕು ಕೊಡಬೇಕು. ಆಮೇಲೆ ಪುನರ್ವಸತಿ ಭತ್ಯ ಒಮ್ಮೆ ಮಾತ್ರ. ಆಮೇಲಿಂದ ನೋಂದಣಿ ಶುಲ್ಕ ವಿನಾಯಿತಿ, ಇದಕ್ಕೆಲ್ಲ ಅಮೌಂಟ್ ತಗೊಳ್ತಲ್ಲ ಅದಕ್ಕೆ ಅಷ್ಟು ಇನ್ಕಮ್ ಟ್ಯಾಕ್ಸ್ ಇದೆ, ಎಕ್ಸಾಂಪ್ಷನ್ ಇದೆ. ಇದು ಇಂಡಿವಿಜುವಲ್ ಆಗಿ ಬರುವಂತದ್ದು ಎಷ್ಟು ಮೇಳಿದ್ದು. ಇದಲ್ಲದೆ ಕಮ್ಯುನಿಟಿ ಅಸೆಟ್ಸ್, ಆ ಪುನರ್ನಿರ್ಮಾಣ ಕಾಲೋನಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗ್ತದೆ. ಅದು ಯಾವ್ದು ಅಂತ ರಸ್ತೆಗಳು, ಒಳಚರಂಡಿ ವ್ಯವಸ್ಥೆ, ಜನರಿಗೆ ಶುದ್ಧ ನೀರನ್ನು ಕುಡಿಯುವ ವ್ಯವಸ್ಥೆ, ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಗೋಮಾಳ, ನ್ಯಾಯಾಲಯ ಅಂಗಡಿ, ಪಂಚಾಯತ್ ಕಚೇರಿ ಕಟ್ಟಡ, ಪೋಸ್ಟ್ ಆಫೀಸು, ಬೀಜ ಸ್ಟೋರೇಜ್ ವ್ಯವಸ್ಥೆ, ಜಮೀನುಗಳಿಗೆ ನೀರಾವರಿ ಸೌಕರ್ಯ, ಅಂಗನವಾಡಿ, ಶೌಚಾಲಯ ಇತ್ಯಾದಿ. ಒಂದು ಸೆಟಲ್ಮೆಂಟ್ ಬಂದಾಗ ಜನವಸತಿ ಇರುವಂತಹ ಪ್ರದೇಶದಲ್ಲಿ ಏನೆಲ್ಲ ಸೌಕರ್ಯಗಳನ್ನು ಕೊಡಬೇಕೋ ಅಷ್ಟೂ ಸೌಕರ್ಯಗಳನ್ನ ಈ ಪುನರ್ನಿರ್ಮಾಣ ಏನ್ ಮಾಡ್ತೀವಿ ಅಲ್ಲಿ ಕೊಡಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟ ಖರ್ಚುಗಳನ್ನು ಅವರೇನೆ ಮಾಡಬೇಕು. ಮತ್ತೆ ಇನ್ನೊಂದೇನು ಹೇಳ್ತಾರೆ ಅಂದ್ರೆ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಸಂಬಂಧಿಸಿದಂತೆ ಮೂಲಭೂತ ಸೌಕರ್ಯಗಳನ್ನ ಅವಾರ್ಡ್ ಅನುಮೋದನೆಯಾದಂತಹ ಆದ ನಂತರ 18 ತಿಂಗಳ ಒಳಗಡೆ ಒದಗಿಸಬೇಕು. 18 ತಿಂಗಳ ಒಳಗಡೆ ಒದಗಿಸಬೇಕು ಅಂದ್ರೆ ದಿಸ್ ರಿಯಲೈಸೇಷನ್ ವಿಲ್ ಬಿ ಕಂಪ್ಲೀಟ್ ವಿತಿನ್ 18 ಮಂತ್ಸ್ ಫ್ರಮ್ ದ ಡೇಟ್ ಆಫ್ ಅವಾರ್ಡ್. ಆಮೇಲೆ ಒಂದು ಮುಳುಗಡೆ ಆಗುವ ಪ್ರದೇಶ ಬರುತ್ತೆ ಅಂತ ಇಟ್ಕೊಳ್ಳಿ, ಮುಳುಗಡೆ ಆಗಿ 6 ತಿಂಗಳ ಮುಂಚೆನೆ ಅವರಿಗೆ ತಿಳಿಸಿರಬೇಕು. ನಮ್ಮ ರೈತರಿಗೆ ಕೆಲವು ಟಿಪ್ಸ್ ಕೊಡಬೇಕು. ಏನಂದ್ರೆ ಪ್ರಿಲಿಮಿನರಿ ನೋಟಿಫಿಕೇಶನ್, ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದಾಗ ದಯವಿಟ್ಟು ಅದನ್ನ ನೋಡಿ, ಯಾಕೆ ನಿಮ್ ಜಮೀನ್ ಯಾವ ರೀತಿ ಎಕ್ಸ್ಟೆಂಡ್ ಸರಿಯಾಗಿ ಬಂದಿದ್ದಾರಾ ಅಥವಾ ನೀವು ಅಭಿವೃದ್ಧಿ ಕಾರ್ಯ ಮಾಡಿ ಅದು ಸರಿಯಾಗಿ ಬಂದಿದ್ದಾ ನೋಡ್ಕೋಬೇಕು. ಎರಡನೇದು, ರೆವಿನ್ಯೂ ಅಥಾರಿಟೀಸ್ ಏನಾದರೂ ಇನ್ಸ್ಪೆಕ್ಷನ್ ಬಂದ್ರೆ ಇನ್ಸ್ಪೆಕ್ಷನ್ ಅಲೋ ಮಾಡಿ, ಇನ್ಸ್ಪೆಕ್ಷನ್ ಆಸ್ಪದ ಕೊಡಿ, ಅಬ್ಜೆಕ್ಷನ್ಸ್ ಇದ್ರೆ ಅಬ್ಜೆಕ್ಷನ್ಸ್ ಫೈಲ್ ಮಾಡಿ, ಅದನ್ನ ಅಲ್ಲಿ ಅಬ್ಜೆಕ್ಷನ್ಸ್ ಫೈಲ್ ಮಾಡಕ್ ಕರೆದಾಗ ನಿಮ್ಮ ಹೇಳಿಕೆಯನ್ನು ಕೊಡಿ, ಮತ್ತೆ ಸ್ಥಳತನಿಕೆ ಏನ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿ. ಆಮೇಲಿಂದ ಜೆಎಂಸಿ ಮಾಡಬೇಕಾದ್ರೆ ಜಾಯಿಂಟ್ ಮೆಜರ್ಮೆಂಟ್ ರಿಪೋರ್ಟ್ ಅಂತ ಬರ್ತದೆ, ಆಗ ನೀವು ಕೋಪರೇಟ್ ಮಾಡಿ, ನಿಮ್ಮ ಅದನ್ನು ವೆರಿಫೈ ಮಾಡಿ ನಿಮ್ಮ ಸಿಗ್ನೇಚರ್ ಕೂಡ ಹಾಕಿ. ಪರಿಹಾರ ತಗೋಬೇಕಾದ್ರೆ ನಿಮ್ಮ ಹೇಳಿಕೆಯನ್ನು ಕೊಡಿ, ಹೇಳಿಕೆಯನ್ನು ಕೊಟ್ಬಿಟ್ಟು ಪರಿಹಾರ ತಗೋಬೇಕಾದ್ರೆ ಲಿಖಿತವಾಗಿ ಹೇಳಿಕೆ ಕೊಡಿ. ಹೆಚ್ಚಿನ ಕಾಂಪನ್ಸೇಷನ್ ಬಂತು ಅಂದ್ರೆ ಸಂಬಂಧಪಟ್ಟ ಇವರಿಗೆ ಪ್ರಾಧಿಕಾರಕ್ಕೆ ನೀವು ಅರ್ಜಿ ಹಾಕೊಳ್ಳಿ. ಆಮೇಲೆ ಅಧಿಕೃತವಾಗಿ ಜಮೀನನ್ನು ಹ್ಯಾಂಡ್ ಓವರ್ ಮಾಡಿ ಹೊರತು ಯಾವುದೇ ಅಕ್ವಿಸಿಷನ್ ಶುರು ಮಾಡದೇನೇನೆ ಇದ್ದಾಗ ಜಮೀನನ್ನು ಯಾವುದೇ ಕಾರಣಕ್ಕೂ ನೀವು ಸುಪರ್ದ್ ಕೊಡಕ್ ಹೋಗಬೇಡಿ. ಕೊರೋನಾ ವೈರಸ್ ಗೆ ಖತರೆ ಬಚತೆ ಹುವೆ ರವಿ ಕಿ ಫಸಲ್ ಕಿ ಕಟಾಯಿ ಬಿಕ್ರಿ ಸರ್ಕಾರಿ ಖರೀದ್ ನೈ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೇ ನಾಕ್ ಔರ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೇ ಆಂಖ ಕಾನ್ ನಾಕ್ ಔರ್ ಮುಂಹ ನಾ ಛುಯೆ ಆಪಸ್ ಮೇ ಏಕ್ ಸೆ ದೋ ಮೀಟರ್ ಕಿ ದೂರಿ ಬನಾಯೆ ರಖೇ. इस समय रबी फसल की कटाई का काम भी जारी है. केंद्र सरकार और राज्य सरकारें मिलकर प्रयास कर रही हैं कि किसानों को कम से कम दिक्कत हो. कटाई करते समय खेत की एक पट्टी पर एक एक श्रमिक ही काम करें. फसल को छोटे छोटे ढेरों में इकट्ठा करें. हर ढेर पर एक या दो श्रमिक ही काम करें. हाथ के औजारों को दिन में 3 बार साबुन और पानी से धोएं. एक दूसरे के साथ औजारों की अदला बदली न करें. खाने पीने के अपने बर्तनों का इस्तेमाल करें, एक दूसरे के बर्तन प्रयोग न करें. हर रोज धुले हुए साफ कपड़े पहनें. श्रमिकों के शौचालयों और हाथ धोने की जगह की ठीक से सफाई जरूरी है. थ्रेशिंग के दौरान भी इन सभी बातों का ध्यान रखें. जहाँ थ्रेशिंग का काम चल रहा हो उसके आसपास थूके नहीं. फसल के दाने मिट्टी या जमीन के संपर्क में न आए. फसल उत्पाद को घर में रखने से पहले 48 घंटे तक धूप में रखें. कंबाइन हार्वेस्टर थ्रेशर जुताई और बुवाई की मशीनों को इस्तेमाल से पहले साफ करना और संक्रमण मुक्त करना जरूरी है. मशीनों के इस्तेमाल से पहले और इस्तेमाल के बाद हाथ साबुन से साफ करें. वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान रखें और संक्रमण मुक्त रखें. फसल को वाहनों में चढ़ाना हो, बिक्री केंद्र तक पहुंचाना हो, बिक्री और खरीद के दौरान और नई फसल की जुताई तथा बुआई के समय साफ हाथ, मास्क का इस्तेमाल और एक दूसरे से 4 से 6 फुट की दूरी जरूरी है. खरीद केंद्र पर आने से पहले श्रमिकों की जाँच.